ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇನ್ನು ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹೆಬ್ಬಳಗೆರೆ ಗ್ರಾಮದ ಕೃಷಿಕ ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ನೇಗಿಲ ಮಿಡಿತದಲ್ಲಿ ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಮಾಹಿತಿ ನೀಡಲಿದ್ದಾರೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ವಿಜ್ಞಾನಿ, ಬೇಸಾಯಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಎಂ ಬಸವರಾಜ್ ಅವರು. ನಂತರ ಜನಪದ ಗೀತೆಯೊಂದನ್ನು ಕೇಳುತ್ತೀರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಕೇಳಿ ಭತ್ತದ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹೆಬ್ಬಳಗಿರಿ ಗ್ರಾಮದ ಕೃಷಿಕ ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕ್ ಹೆಬ್ಬಳಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿ ರವಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಅಡಿಕೆ ಕೃಷಿ ಹಾಗೂ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ರವಿಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ರವಿಕುಮಾರ್ ಅವರೇ, ಈ ಕೃಷಿ ಬದುಕಿಗೆ ಬಂದ ಎಷ್ಟು ವರ್ಷ ಆಯ್ತು ಸರ್? ನಾವೀಗ ನನಗೂ ವಯಸ್ಸು ಬಂದ್ಬಿಟ್ಟು 32 ಸರ್. ನಮ್ಮ ಅಪ್ಪನ ಕಾಲದಿಂದನೂ ನಾವು ಕೃಷಿಲೇ ಇದ್ದೀವಿ ಸರ್. ನಾವು ಓದಿದೀವಿ ಕೂಡ, ನಾವು ಸೆಕೆಂಡ್ ಇಯರ್ PUC ಮಾಡಿದ್ದೀವಿ ಸರ್. ಆದ್ರೂ ಬೇರೆ ಹೊರಗಡೆ ಕೆಲಸ ಯಾವ್ದೇ ಜಾಬ್ ಇಲ್ಲದೆ ಇರೋ ಕಾರಣ ಅಪ್ಪನ ದಾರಿಲೇ ಹೋಗ್ತಾ ಇದೀವಿ ಸರ್. ನಾವು ಮುಂದೆ ವಿದ್ಯಾಭ್ಯಾಸ ಮಾಡಲಿಲ್ಲ, PUC ನಂತರ ಮಾಡಕ್ ಇಂಟ್ರೆಸ್ಟ್ ಇರಲಿಲ್ಲ ಸರ್. ಇಂಟ್ರೆಸ್ಟ್ ಇರಲಿಲ್ಲ. ಹೌದು ಸರ್. ನಂತರ ಈ ಕೃಷಿ ಬದುಕಿಗೆ ಬಂದ್ವಿ. ಹೌದು ಸರ್. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಇದೆ ಸರ್, ಬಟ್ ಒಂದು ವೇಲ್ ಮಾಡಿದ್ರೆ ಮಾತ್ರ ಲಾಭ ಆಗ್ತದೆ ಸರ್. ನಾವು ಪರ್ಟಿಕ್ಯುಲರ್ ವೇ ಹಿಡ್ಕೊಂಡು ಹೋದ್ರೆ ಮಾತ್ರ ಚೆನ್ನಾಗಿ ಲಾಭದಾಯಕ ನೋಡಬಹುದು. ಒಳ್ಳೆ ಅನ್ನನೂ ಅಥವಾ ಒಳ್ಳೆ ಅಡಿಕೆ ಕೂಡ ಬೆಳಿಬೋದು ಸರ್. ನಿಮ್ದು ಜಮೀನು ಎಷ್ಟು ಎಕರೆ ಇದೆ ಸರ್? 4 ಎಕರೆ ಇದೆ. ನಿಮ್ ಚನ್ನಗಿರಿ ತಾಲೂಕು ಆಗಿರೋದ್ರಿಂದ ಏನೇನ್ ಬೆಳೆ ಬೆಳಿತೀರಾ ಸರ್? ಚನ್ನಗಿರಿ ತಾಲೂಕಲ್ಲಿ ಈಗ ಅಡಿಕೆ ಒಂದೇ ಅಲ್ಲ ಸರ್, ಆಕ್ಚುಲಿ ಅಡಿಕೆ ಇದೆ, ಜೋಳ ಇದೆ, ಪ್ರತಿಯೊಂದು ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ಮುಸ್ಕಿನ ಜೋಳ ಬೆಳೀತಾರೆ, ಎಲ್ಲಾನು ಬೆಳೀತಾರೆ ಸರ್. ಅವರೆಕಾಳು ಇದೆ, ಎಲ್ಲಾನು ಬೆಳೀತಾರೆ ಸರ್. ನೀವು ಈಗ 4 ಎಕರೆ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತೀರಿ? ನಾವು 1 ಎಕರೆ ಜಮೀನಲ್ಲಿ ಮಾತ್ರ ಅಡಿಕೆ ಇದೆ, ಮಿಕ್ಕಿದ 3 ಎಕರೆ ಬೇರೆ ಊರಲ್ಲಿದೆ, ಅದನ್ನ ಭತ್ತ ಮಾಡ್ತಾ ಇದೀವಿ ಸರ್. ಅಡಿಕೆ ಅಂದ್ರೆ ಅಪ್ಪಾಜರ ನಾಟಿ ಮಾಡಿದ್ರೆ ನೀವು ವಯಸ್ಸು ಬಂದ ನಾಟಿ? ಅಪ್ಪಾಜಿಯವ್ರು ಮಾಡಿದ್ರು. ಅಪ್ಪಾಜರ್ ಮಾಡಿದ್ರು. ಎಷ್ಟು ವರ್ಷದ ತೋಟ? ಅದು ಒಂದು ಈಗ ಒಂದು ಸುಮಾರಿಗೆ ಒಂದು 40 ವರ್ಷದ ತೋಟ. 40 ವರ್ಷ ಬೆಳೆ ಬರ್ತಾ ಇದೆ? ಬರ್ತಾ ಇದೆ ಸರ್. ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡದ? ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ರೈತರು? ಕೆಲವು ಟೈಮಲ್ಲಿ ನಮ್ದು ಪರಿಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ಸರ್ ನಾವೇ ಸುಲಿದು ಮಾಡ್ತೀವಿ, ಇಲ್ಲ ಅಂದ್ರೆ 13 ಕೆಜಿ 14 ಕೆಜಿ ಅನ್ನಂಗೆ ಕೇಣಿ ಕೊಟ್ಟಾದ್ರೂ ಮಾಡ್ತೀವಿ, ಆತರ ಮಾಡ್ತೀವಿ ಸರ್. ಅಂದ್ರೆ ನಾವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದು ಹೆಚ್ಚು ಲಾಭದಾಯಕ ಅಂತ? ಲಾಭದಾಯಕ ಸರ್. ಯಾಕಂದ್ರೆ ಈಗೆಲ್ಲ ಅಡಿಕೆ ಸಂಸ್ಕರಣಾ ಯಂತ್ರಗಳು ಬಂದಿರೋದ್ರಿಂದ ಸಂಸ್ಕರಣೆ ಮಾಡ್ಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಆಮೇಲೆ ಲೇಬರ್ ಒಂದು ಇದೆಯಲ್ಲ, ಪ್ರಾಬ್ಲಮ್ ಇದೆಯಲ್ಲ ಸರ್, ಲೇಬರ್ ಸಿಗಲ್ಲ. ಆದ್ಮೇಲೆ ಲೇಬರ್ ಸಿಕ್ಕರು ಕೂಡ ಕೆಲವು ಹಣದ ಒಂದ್ ಸ್ವಲ್ಪ ಪ್ರಭಾವದಿಂದ ಅವರು ಮಧ್ಯದಲ್ಲಿ ಬಿಟ್ಟೋಗಂತ ಚಾನ್ಸಸ್ ಬಹಳ ಇರ್ತಾವೆ ಸರ್. ಅದಕ್ಕಾಗಿ ಮನೆಯಲ್ಲಿ ಒಂದ್ ಸ್ವಲ್ಪ ಜನಗಳಿದ್ರೆ, ಮೆಂಬರ್ಸ್ ಗಳು ಜಾಸ್ತಿ ಇದ್ರೆ ನಮಗೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಸರ್. ಅಡಿಕೆ ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ? ಬರುತ್ತೆ ಸರ್, ಇಳುವರಿ ಬರ್ತಾ ಇದೆ. ಬಟ್ ಪರ್ಟಿಕ್ಯುಲರ್ ಆಗಿ ನಾವು ಅಡಿಕೆಗಳಿಗೆ ವರ್ಷಾನು ಅದಕ್ಕೆ ತಕ್ಕಂತ ಗೊಬ್ಬರಗಳನ್ನು ಕೊಟ್ಕೊಂಡ್ರೆ ಮಾತ್ರ ಇಳುವರಿ ನೋಡೋಕ್ ಚಾನ್ಸ್ ಸರ್. ಒಂದ್ ವೇಳೆ ಇಲ್ಲ, ನಾನು ನೀರ್ ಬಿಟ್ಬಿಟ್ಟು ಹಿಂಗೆ ಓಡಾಡ್ತಾ ಇರ್ತೀನಿ ಅಂದ್ರೆ ಅದು ಆಗಲ್ಲ ಸರ್. ನಾವೆಷ್ಟು ಚೆನ್ನಾಗಿ ಆರೈಕೆ ಮಾಡ್ಕೋತೀವಿ ಆತರ ಚೆನ್ನಾಗಿ ಅಡಿಕೆನು ಇಳುವರಿ ಬರುತ್ತೆ. ನಿಮ್ಗೆಲ್ಲ ನೀರು, ಚಾನಲ್ ನೀರು, ಡ್ಯಾಮ್ ನೀರೆಲ್ಲ ಸಿಗ್ತದೆ ಬೋರ್ ಹಾಕ್ಸ್ಕೊಂಡು? ಸರ್, ಈಗ ಅಡಿಕೆ ಮರಕ್ಕಿರೋಂಥದ್ದು ಬೋರ್ ನೀರು ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ಮಳೆ ಬಂದ್ರೆ ಮಾತ್ರ ಬೋರ್ ನೀರು ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಈಗ ಹೇಳ್ಬೇಕಂದ್ರೆ ಎಲ್ಲರೂ ಅಡಿಕೆಯಿಂದ ಬಿದ್ದ್ಬಿಟ್ಟು ಎಲ್ಲರೂ ಪ್ರತಿಯೊಂದು ಬೋರ್ನು ಕೊರೆಸ್ಕೋತಾ ಇದಾರೆ ಎಲ್ಲಾ ಹೊಲಗಳಲ್ಲಿ. ಅಂತರ್ಜಲ ಅನ್ನೋದು ಕುಸ್ತೋಗ್ತಾ ಇದೆ, ನೀರು ಸಿಗ್ತಾ ಇಲ್ಲ. ಈಗ ನೀವೇ ನೋಡ್ಕೊಂಡ್ರೆ ಈಗ ಒಂದು 2-3 ಇಯರ್ಸ್ ಅಲ್ಲಿ ನಾವು ಆಲ್ರೆಡಿ ಒಂದ್ಸರಿ ಅನುಭವಿಸಿದೀವಿ, ಎಷ್ಟೋ ತೋಟಗಳು ಮಳೆ ಇಲ್ದೇನೆ ಅಂತರ್ಜನ ಇಲ್ದೇನೆ ನಾಶವಾಗಿ ಹೋಗಿದೆ ಸರ್. ಈಗ ಅಡಿಕೆ ಬೆಳೆಯಂತ ಪ್ರದೇಶ ನೀವು ಹೇಳ್ದಂಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸಾಕಷ್ಟು ಜನ ರೈತರು ನಾವು ಅಡಿಕೆ ಬೆಳಿಬೇಕು ಅಡಿಕೆ ಬೆಳಿಬೇಕು. ಅದೇನು ಈಗ ರೇಟ್ ಚೆನ್ನಾಗಿರೋ ಒಂದು ಉದ್ದೇಶದಿಂದ ಇರಬಹುದು, ಅಥವಾ ಈ ಕೂಲಿ ಕಾರ್ಮಿಕರು ಬೇಕಾಗಲ್ಲಪ್ಪ ಆರಾಮ್ಸೆ ಒಂದ್ಸರಿ ಹಾಕಿಬಿಟ್ಟು ಒಂದು 5 ವರ್ಷ ಕಾಪಾಡ್ಬಿಟ್ರೆ ಮುಂದೆ ಒಂದು 15-20 ವರ್ಷ ಏನ್ ತೊಂದರೆ ಇರಲ್ಲ ಅನ್ನೋ ಉದ್ದೇಶಕ್ಕೆ ಅಡಿಕೆ ಬೆಳೆಯ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್? ನನ್ಗೆ ಅನ್ಸದ್ ಮಟ್ಟಿಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್. ಇಲ್ಲಿ ಕೆಲವು ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದೊಂಥರ ಕಾಂಪಿಟೇಷನ್ ಆಗಿದೆ ಸರ್. ಈಗ ಕಾಂಪಿಟೇಷನ್ ಅಂದ್ರೆ ಯಾವ ತರ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಈಗ ಮೊದಲು ಹೊಲದವರು ಖಾಲಿ ಹೊಲ ಇರುತ್ತಂದ್ರೆ ಅದಕ್ಕೆ ಪಕ್ಕದವ್ರು ಯಾರಾದ್ರೂ ಅಡಿಕೆ ಹಾಕಿದ್ರೆ ಅವ್ರದ್ದು ಅಡಿಕೆ ಆಗಿದೆ, ವರ್ಷಕ್ಕೆ ಇಷ್ಟು ತಗೋತಾ ಇದಾರೆ ದುಡ್ಡು ಅನ್ನೋದು ಒಂದು ಆಸೆಗೆ ಬೀಳ್ತಾ ಇದಾರೆ ಸರ್. ಫಸ್ಟ್ ಆಫ್ ಆಲ್ ಇವ್ರು ನೋಡ್ಕೋಬೇಕಾಗಿರೋದು ನನಗೆ ಈ ಅಡಿಕೆ ಮಾಡೋದ್ರಗಿನ ಇದರಲ್ಲಿ ಪ್ರಾಫಿಟ್ ನೋಡ್ಬೋದಾ ಇಲ್ಲ, ಇದನ್ನ ಆರೈಕೆ ಮಾಡ್ಬೋದಾ ಇಲ್ಲ. ಮೇನ್ ನೋಡ್ಬೇಕಾಗಿರೋದು ಮಳೆ ಇಲ್ಲದೆ ಟೈಮಲ್ಲಿ ಇದಕ್ಕೆ ನಾನು ನೀರನ್ನ ಯಾವ ತರ ಒದಗಿಸ್ತೀನಿ ಅನ್ನೋದು ಒಂದು ಕ್ವಶನ್ ಸರ್. ಇದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಅಡಿಕೆ ಮರಗಳು 1 ವರ್ಷ ಇಲ್ಲ ಅಂದ್ರೆ ಸ್ವಲ್ಪ ಬದುಕತ್ತೆ ಸರ್, ಬಟ್ 2ನೇ ವರ್ಷ ಮಳೆ ಅಥವಾ ನೀರು ಕುಂಠಿತ ಆಯ್ತು ಅಂದ್ರೆ ಅಡಿಕೆ ಮರಗಳು ಯಾವುದೇ ಕಾರಣಕ್ಕೂ ಉಳಿಯಲ್ಲ ಸರ್, ಹಾಳಾಗ್ತವೆ. ಅದ್ರ ಬದಲು ಇವ್ ಯಾವಾದ್ರೂ ಹಣ್ಣಿನ ಬೆಳೆಗಳು, ಮಾವು, ಸಪೋಟ, ಮೋಸಂಬಿ ಈ ತರದ ಬೆಳೆಗಳು ಬೆಳೆದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಮಾವು ಬೆಳೆದ್ರು ಅನುಕೂಲ ಸರ್, ಬಟ್ ಇದು ಸೀಸನ್ ಒಂದ್ಸರಿ ಸರ್. ಮಳೆಗಾಲದಲ್ಲಿ ಏನಾಗುತ್ತೆ, ಮಾವು ಬೆಳೆದ್ರು ಕೂಡ ಒಳ್ಳೆ ಲಾಭ ಇದೆ ಸರ್, ಬಟ್ ಫ್ರೂಟ್ಸ್ ಅಲ್ಲಿ ಹಿಂಗ್ ಮಾವು ಸರ್. ಈಗ ಮಾವನ್ನ ನಾವು ಬೆಳೆದಾದ್ಮೇಲೆ ಅದು ಫಲ ಬಿಡಕ್ಕೆ ಮಿನಿಮಮ್ ಏನಿಲ್ಲದ್ರು 2-3 ಇಯರ್ಸ್ ಅಂತ ಕಂಪಲ್ಸರಿ ಬೇಕು ಸರ್. ಆ 2-3 ಇಯರ್ಸ್ ಅಲ್ಲಿ ಈಗ ಒಳ್ಳೆ ಹೂ ಬಿಟ್ಟಿದೆ, ಕಾಯಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಮಗೆ ಮುಂಗಾರು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಮುಂಗಾರು ಮಳೆ ಸ್ಟಾರ್ಟ್ ಆದಾಗೆ ಮಳೆ ಬಂದ ಟೈಮಲ್ಲಿ ಅಣೆಕಲ್ಲಾಗಿರ್ಬೋದು ಅಥವಾ ಮಳೆ ನೀರು ಫ್ರೋಸ್ ಆಗಿರೋದು ಕಾಯಿಗಳೆಲ್ಲ ಉದುರೋಗಿ ನಷ್ಟ ಆಗೋದು ಬಹಳ ಜಾಸ್ತಿ ಇರುತ್ತೆ ಸರ್ ಇದರಲ್ಲಿ. ಅದಕ್ಕಾಗಿ ಮಾವು ಅಷ್ಟೊಂದೇನು ಇದಾಗಲ್ಲ ಸರ್. ಈಗ ಅಡಿಕೆ ಜೊತೆಗೆ ಭತ್ತ ಬೆಳಿತೀವಿ ಅಂತಂದ್ರೆ ಭತ್ತ ಎಷ್ಟು ವರ್ಷದಿಂದ ಬೆಳಿತಾ ಇದ್ರ ಸರ್? ಭತ್ತ ನಾನು ಈಗ ನೋಡ್ಲಿಕ್ಕೆ ನಾನೊಂದು 15 ವರ್ಷದಿಂದ ಬೆಳಿತಾ ಇದ್ದೀನಿ ಸರ್. ಬೆಳಿತಾ? ಹೌದು ಸರ್. ಅಂದ್ರೆ ಹೆಚ್ಚು ಭತ್ತನ ಬೆಳಿತಾರ ನಿಮ್ ಕಡೆ ಬೇರೆ ಏನಾದ್ರೂ ಬೆಳೆ ಪರಿವರ್ತನೆ ಮಾಡ್ತಾರೆ ಸರ್? ಭತ್ತನು ಬೆಳಿತಾರೆ. ಭತ್ತ ಪರ್ಟಿಕ್ಯುಲರ್ ಆಗಿ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಬ್ಲಾಕ್ ಸಾಯಿಲ್ ಸರ್. ಬ್ಲಾಕ್ ಸಾಯಿಲ್ ಇರೋದ್ರಿಂದ ಭತ್ತ ಬೆಳೆಯಕ್ಕೆ ಬಹಳ ಈಸಿ ಆಗುತ್ತೆ ಸರ್. ಅದೇನಾದ್ರೂ ರೆಡ್ ಸಾಯಿಲ್ ಆದ್ರೆ ರೆಡ್ ಸಾಯಿಲ್ ಅಲ್ಲಿ ಅಡಿಕೆನ ಚೆನ್ನಾಗಿ ಬೆಳ್ಕೋಬಹುದು ಸರ್. ಆದ್ರೆ ಬ್ಲಾಕ್ ಸಾಯಿಲ್ ಅಲ್ಲಿ ಅಡಿಕೆನ ಕಡಿಮೆ ಇಳುವರಿ ಬರುತ್ತೆ, ಪೋಷಕಾಂಶಗಳು ಇರಲ್ಲ, ಭತ್ತನ ಬೆಳೆಯಕ್ಕೆ ಈಸಿ ಆಗುತ್ತೆ ಸರ್ ನಮ್ಗೆ. ಅಂದ್ರೆ ಪ್ರತಿ ವರ್ಷ ಭತ್ತ ಬೆಳಿಬಾರ್ದು, ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತ ಕೃಷಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ, ನೀವೇನು ಬೆಳೆನ ಪರಿವರ್ತನೆ ಮಾಡೋದಿಲ್ವ ಸರ್? ಬೆಳೆ ಏನು ಪರಿವರ್ತನೆ ಮಾಡಲ್ಲ ಸರ್. ಆಕ್ಚುಲಿ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಸರ್. ಒಂದು ಸೀಸನ್ ಅಲ್ಲಿ ಒಂದ್ ಹಾಕೊಂಡು ಇನ್ನೊಂದು ಸೀಸನ್ ಅಲ್ಲಿ ಇನ್ನೊಂದು ಹಾಕಿದ್ರೆ ಏನು ನಮ್ದು ಹೊಲದಲ್ಲಿರೋಂತ ನೆಲದು ಪ್ರಭಾವ ಜಾಸ್ತಿ ಆಗುತ್ತೆ ಸರ್. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್, ನಾವು ಕಂಟಿನ್ಯೂಸ್ ಭತ್ತ ಬೆಳೆದ್ರು ಕೂಡ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಅದರ ಆರೈಕೆನ ಹಿಂದೆಯಿಂದನೇ ಚೆನ್ನಾಗಿ ಮಾಡ್ಕೊಂಡ್ ಬರ್ಬೇಕು ಸರ್, ಇಲ್ಲ ಅಂದ್ರಗಿನ ತೊಂದರೆ ಆಗುತ್ತೆ ಸರ್. ಚೆನ್ನಾಗಿ ಆರೈಕೆ ಮಾಡ್ಬೇಕು, ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಯಾವ ತರ ಭೂಮಿಗೆ ಏನೇನು ನೀವು ಕೊಟ್ಟಿಗೆ ಗೊಬ್ಬರ ಕೊಡೋದಾಗಿರ್ಬೋದು, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಈ ತರ ಗೊಬ್ಬರಗಳು ಕೊಟ್ಟು ಏನಾದ್ರು ಫಲವತ್ತತೆ ಹೆಚ್ಚು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ? ಇಲ್ಲ ಸರ್, ನಾವು ಕೊಟ್ಟಿಗೆ ಗೊಬ್ಬರನ ಫಸ್ಟ್ ಪ್ರಿಫರ್ ಮಾಡ್ತೀವಿ ಸರ್. ಈಗ ಆಲ್ಮೋಸ್ಟ್ ಆಲ್ ಹಸುಗಳು ಎಲ್ಲರ ಮನೆಯಲ್ಲೂ ಇರ್ತಾವೆ ಸರ್. ಈಗ ನಮ್ಮ ಮನೆಯಲ್ಲೂ ಒಂದು 4 ಹಸು ಇದಾವೆ ಸರ್, ಜವಾರಿ ಹಸು ಇದಾವೆ ಸರ್. ನಾವು ಹೇಳ್ತೀವಿ ಈಗ ಎಲ್ಲ ಕಡೆನೂ ಆಲ್ರೆಡಿ ಈ ಹೈನುಗಾರಿಕೆಯಲ್ಲಿ ದೊಡ್ಡ ದೊಡ್ಡ ಹಸುಗಳು, ಫಾರಿನ್ ಹಸುಗಳು, ಮಿಶ್ರ ಹಸುಗಳೆಲ್ಲ ಬಂದಿದೆ ಸರ್. ಬಟ್ ನಮ್ಮ ಮನೆಯಲ್ಲಿ ಇರೋದು ಏನಂದ್ರೆ ಜವಾರಿ ಹಸುಗಳು. ಈ ಉತ್ತರ ಕರ್ನಾಟಕ ಕಡೆ ಹೋದ್ರಿಗಿನ ಆ ಕಡೆ ಜವಾರಿ ಹಸುಗಳು ಕಾಮನ್ ಆಗಿ ಕಾಣ್ತಾವೆ ಸರ್. ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಬಟ್ ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ ಬಹಳನೇ ಇದೆ ಸರ್. ನಮಗೆ ಹಾಲು ಕೂಡ ಟೇಸ್ಟ್ ಆಗಿರುತ್ತೆ, ಗೊಬ್ಬರ ಕೂಡ ಪ್ಯೂರ್ ಆಗಿರುತ್ತೆ. ಅದರಿಂದ ಬಹಳ ಉಪಯೋಗ ಇದೆ ಸರ್ ನಮ್ಗೆ. ಅಂತ ನಾವು ಅದೇ ಹಸುದ ಗೊಬ್ಬರನೇ ಯೂಸ್ ಮಾಡ್ತಾ ಇದ್ದೀವಿ ಸರ್. ನಾವೀಗ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಏನಾದರೂ ಹೆಸರೆಲೆ ಗೊಬ್ಬರ ಕೆಲವರೆಲ್ಲ ಅದನ್ನು ಮಾಡ್ತೀವಿ ಸರ್. ನಾವು ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಪ್ಲೇಸ್ ತೋಟದಲ್ಲಾಗಿರ್ಬೋದು ಇಲ್ಲ ಹೊಲದಲ್ಲಾಗಿರ್ಬೋದು, ಒಂದು 10x10 feet ನ ಜೆಸಿಬಿ ಇಂದ ತೋಡಿಸ್ಬಿಡೋದು ಸರ್. ಇದ್ವಾ ಮ್ಯಾನುವಲ್ ಆಗಿದ್ರಿಗಿನ ಓಕೆ ಸರ್. ಮಾಡಿಸ್ಕೊಂಡು ಈಗ ಹೊಂಗೆ ಸೊಪ್ಪು ಇದೆಯಲ್ಲ ಸರ್, ಈ ಹೊಂಗೆ ಸೊಪ್ಪು ಅನ್ನೋದು ಬೇಸಿಗೆ ಟೈಮಲ್ಲಿ ಚಿಗುರು ಹೊಂಟಿರುತ್ತೆ ಸರ್, ಮಳೆಗಾಲದಲ್ಲಿ ಚೆನ್ನಾಗಿ ಬಲ್ತಿರುತ್ತೆ ಸರ್. ಆ ಟೈಮಲ್ಲಿ ಬೇಕಾದ್ರೆ ಮಳೆಗಾಲದಲ್ಲಿ ಕಡಿದ್ರು ಕೂಡ ತಪ್ಪಿಲ್ಲ ಸರ್, ಯಾಕಂದ್ರೆ ಮಳೆಗಾಲ ಬರ್ತಾ ಇರುತ್ತೆ, ಅದು ಮತ್ತೆ ಚಿಗುರೋದಕ್ಕೆ ಇನ್ನೊಂದು ಟೈಮ್ ಚಾನ್ಸ್ ಇರುತ್ತೆ ಸರ್. ನಾವು ಅದನ್ನ ಕಟ್ ಮಾಡ್ಕೊಂಬಂದು ನಾವು ಏನಿರುತ್ತೆ ಸರ್, ಈಗ ಅಡಿಕೆ ಮರದಾಗಿರೋದು, ಅಡಿಕೆ ಎಲೆಗಳಾಗಿರ್ಬೋದು, ಇವೆಲ್ಲವನ್ನು ಆ ಗುಂಡಿಲಿ ಹಾಕ್ಬಿಟ್ಟು ಹೆಂಗೋ ಭತ್ತ ಬೆಳಿತೀವಿ ಸರ್, ಆ ನೀರು ಅದಕ್ಕೆ ಹೋಗ್ತಾ ಇರುತ್ತೆ, ಅದು ಕಾಂಪೋಸ್ಟ್ ಆಗ್ಬಿಟ್ಟು ಒಳ್ಳೆ ಗೊಬ್ಬರ ಆಗಕ್ಕೆ ಚಾನ್ಸ್ ಇರುತ್ತೆ ಸರ್ ನಮಗೆ. ಅದು ಚೆನ್ನಾಗಿ ಸರ್ ನಮಗೆ ಭತ್ತಕ್ಕೆ ಹೊಲಗಳೆಲ್ಲ ಯೂಸ್ ಮಾಡಕ್ಕೆ ಗೊಬ್ಬರ ಕೊಟ್ಟು ಚೆನ್ನಾಗಿರುವ. ಹೌದು ಸರ್, ಚೆನ್ನಾಗಿರುವಳೆ. ನೀವು ಯಾವ ತಳಿ ಭತ್ತ ಬೆಳಿತೀರ ಸರ್? ಆಕ್ಚುಲಿ ಹೇಳ್ಬೇಕಂದ್ರಗಿನ ವರ್ಲ್ಡ್ ವೈಡ್ ಅಲ್ಲಿ 40 ತಳಿ ಇದೆ ಸರ್ ರೈಸ್ ಅಲ್ಲಿ. 40 ತರದಲ್ಲಿ ನಾವು ಇದು ಮಾಡ್ಕೋಬಹುದು. ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು 20 varieties ಇದಾವೆ ಸರ್. 20 varieties ಅಲ್ಲಿ ನಾವೀಗ ರೆಫರ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋದು ಸೋನಾ ಮಸೂರಿ ಅಥವಾ RNR ಬಾಸ್ಮತಿ ರೈಸ್ಗೆ ಸೆಕೆಂಡ್ ಕ್ವಾಲಿಟಿ ಅದು. ಇದನ್ನ ನಾವು ಬೆಳಿತೀವಿ ಸರ್. ಹೌದು ಸರ್, ಇದರಲ್ಲಿ ಗಂಗಾ ಕಾವೇರಿ ಇದೆ, ಇನ್ನೊಂದು ಬೇರೆ ತರದ ತಳಿಗಳು ಇದಾವೆ ಸರ್. ನಮಗೆ ಮೋಸ್ಟ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು ಸೋನಾ ಮಸೂರಿ, RNR ಇದು ಬೆಸ್ಟ್ ಸೂಕ್ತ ಸರ್ ನಮಗೆ. ಈ ಭತ್ತದ ಬೀಜಗಳೆಲ್ಲ ನೀವೇ ಕಳೆದ ವರ್ಷ ಬೆಳೆದಂತ ಭತ್ತನ ಒಳ್ಳೆ ಗುಣಮಟ್ಟದ ತೆಗೆದಿಟ್ಕೊಂಡು ಮತ್ತೆ ಬಿತ್ತನೆ ಮಾಡ್ತೀರಾ ಅಥವಾ ಹೊರಗಡೆ ತಗೊಂಡ್ಬರ್ತಾರೆ ಭತ್ತದ ಬೀಜಗಳು ಸರ್? ಹೊರಗಡೆ ಅಂತೂ ತರಲ್ಲ ಸರ್, ಯಾಕಂದ್ರೆ ಹೊರಗಡೆ ತಂದಿರೋದು ಹೇಗಿರುತ್ತೋ ಅಥವಾ ನಾವು ಒಂದ್ ವೇಳೆ ಆ ಭತ್ತನ ನಾವು ಏನಾದ್ರೂ ನಾವು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದು ಕೆಲವೊಂದು ವರ್ಷ ಚೆನ್ನಾಗೇ ಕೊಡುತ್ತೆ ಸರ್. ಯಾಕಂದ್ರೆ ಈ ಎಸ್ಟಾಬ್ಲಿಷ್ ಆಗ್ತಕ್ಕಂತ ಕಂಪ್ನಿಗಳು ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಬೀಜಗಳನ್ನೇ ಕೊಡ್ತಾರೆ, ಬಟ್ ಬರ್ತಾ ಬರ್ತಾ ಅದ್ರ ಕ್ವಾಲಿಟಿ ಇಲ್ಲಿ ಕಡಿಮೆ ಮಾಡ್ತಾರೆ, ಆದಾಯನ ಜಾಸ್ತಿ ಮಾಡ್ಕೊಳಕ್ ನೋಡ್ತಾರೆ. ನಾವು ಅದಕ್ಕೆಲ್ಲ ಹೋಗಲ್ಲ ಸರ್, ನಾವೇನು ಹಿಂದಿನ ಟೈಮಲ್ಲಿ ಏನು ಭತ್ತ ಬೆಳೆದಿರ್ತೀವಲ್ಲ ಸರ್, ಅದನ್ನೇ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ನಾವು ಅದನ್ನೇ ಮತ್ತೆ ನೆಕ್ಸ್ಟ್ ನಾಟಿಗೆ ಯೂಸ್ ಮಾಡ್ಕೋತೀವಿ ಸರ್. ನಾವು ಹೊರಗಡೆಯಿಂದ ನಾವು ಭತ್ತಗಳ ಬೀಜ ತಂದಾಗ ಬೆರಕೆ ಭತ್ತಗಳು ಜಾಸ್ತಿ ಇರ್ತವೆ ಅಂತ ಸಾಕಷ್ಟು ಕಂಪ್ಲೇಂಟ್ ಇರುತ್ತೆ. ನಾವೇ ನೀವು ಹೇಳ್ದಂಗೆ ನಾವೇ ಬೆಳೆದಂತ ಒಳ್ಳೆ ಗುಣಮಟ್ಟದ ಭತ್ತದ ಬೀಜಗಳನ್ನು ತೆಗೆದಿಟ್ಕೊಂಡ್ಬಿಟ್ಟು ಮುಂದಿನ ವರ್ಷಕ್ಕೆ ನಾವು ನಾಟಿ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಅಂತೀರ? ಹೌದು ಸರ್. ಯಾಕೆ ಅಂದ್ರೆ ಸರ್, ಈಗ ನಾವು ಆಲ್ರೆಡಿ ಒಂದು ಭತ್ತ ಸೀಸನ್ ಬೆಳಿಬೇಕಂದ್ರೆ ಸರ್, ಈಗ ಸುಗ್ಗಿಲಾಗಿರ್ಬೋದು ಅಥವಾ ಬೇಸಿಗೆ ಟೈಮಲ್ಲಿ ಆಗಿರ್ಬೋದು ಸರ್, ಸುಗ್ಗಿಲಿ 4-5 months ತಗೋತದೆ ಸರ್. ಯಾಕಂದ್ರೆ 1 month ಎಕ್ಸ್ಟ್ರಾ ತಗೋತದೆ ಸರ್ ನಮಗೆ ಭತ್ತ ಬರೋದಕ್ಕೆ. ಬೇಸಿಗೆ ಟೈಮಲ್ಲಿ 1 month ಕಡಿಮೆ ಸಿಗುತ್ತೆ ಸರ್. ಈಗ ನಾವು ಬೆಳೆತಕ್ಕಂಥ 6-5 ತಿಂಗಳು ಏನು ಸತತವಾಗಿ ಅದ್ರ ಜೊತೆಗಿರ್ತೀವಲ್ಲ ಸರ್, ನಮ್ಮ ಬೆಳೆಯಲ್ಲಿ ನಮ್ಮ ಕ್ವಾಲಿಟಿ ಏನಿದೆ ಅಂತ ನಮಗೆ 100% ಆಗಿ ಗೊತ್ತಿರುತ್ತೆ ಸರ್. ನಾವು ಅದನ್ನ ಇನ್ನೂ ಚೆನ್ನಾಗಿ ಸ್ವಲ್ಪ ಜೊಳ್ಳಿರೋಂಥದ್ದನ್ನ ಸಂಸ್ಕರಣೆ ನೀಟಾಗಿ ಮಾಡಿಟ್ಕೊಂಡ್ರೆ ಆ ಬೀಜ ಕೂಡ ಪೌಷ್ಟಿಕವಾಗಿರುತ್ತೆ, ನಾವು ಹಾಕಿದ್ರು ಕೂಡ ಬೆಳೆ ಎಲ್ಲೂ ಇದಾಗಲ್ಲ ಸರ್, ಫುಲ್ ಆಗಿ ಬೆಳೆಯುತ್ತೆ ಸರ್. ಅದೊಂದು ಕಾರಣಕ್ಕೆ ನಾವು ನಮ್ದನ್ನೇ ಯೂಸ್ ಮಾಡ್ತೀವಿ ಸರ್. ನಾವು ನೀವು ನೇರವಾಗಿ ಭತ್ತನೇ ಚೆಲ್ತಾರ ಅಥವಾ ಭತ್ತ ಸಸಿ ಮಾಡಿ ತಯಾರು ಮಾಡ್ಕೊಂಡು ಸಸಿಗಳು ಮಾಡ್ಕೊಂಡ್ಬಿಟ್ಟು ನಂತರ ನಾಟಿ ಮಾಡ್ತೀವಿ? ಇಲ್ಲಿ 2 ತರದ ನಾಟಿ ಇದೆ ಸರ್. ಒಂದು, ನಾವೊಂದು ಸಸಿ ಮಡಿಯನ್ನು ಮಾಡಿಕೊಂಡು ನೀರು ಬಿಟ್ಕೊಂಡು ಮಣ್ಣನ್ನು ಅದ ಮಾಡಿಕೊಂಡು ಬೀಜಗಳಾಕಿ ಸಸಿ ಮಾಡುವಂತ ಒಂದು ನಾಟಿ. ಎರಡನೇ ತರದಲ್ಲಿ ಡೈರೆಕ್ಟ್ ಆಗಿ ಬಿತ್ತುವಂತ ನಾಟಿ. ನಮಗೆ ಬಿತ್ತುವ ನಾಟಿ ಇದೆಯಲ್ಲ ಸರ್, ಇದು ಖರ್ಚು ಕಡಿಮೆ ಬರುತ್ತೆ ಸರ್, ಆಮೇಲೆ ಬೆಳೆಯೋದು ಕೂಡ ಲೇಟ್ ಆಗುತ್ತೆ ಸರ್, ಆದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ರೋಗಕ್ಕೆ ತುತ್ತಾಗಲ್ಲ, ಚೆನ್ನಾಗಿರುತ್ತೆ ಸರ್ ಬಿತ್ತನೆ ಮಾಡೋದ್ರಿಂದ. ನೀವು ಯಾವ ಪದ್ಧತಿ ಮಾಡ್ತೀರಾ ಸರ್? ನಾವು ಹೇಳ್ಬೇಕಂದ್ರಗಿನ ಬೇಸಿಗೆ ಟೈಮಲ್ಲಿ ನಾಟಿ ಪದ್ಧತಿ ಮಾಡ್ತೀವಿ ಸರ್, ಆದ್ರೆ ಈ ಟೈಮಲ್ಲಿ ಏನು ಈ ಮಳೆಗಾಲ ಟೈಮಲ್ಲಿ ಬಿತ್ತನೆಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀವಿ ಸರ್. ನಾವು ಯಾವ್ದ್ರಲ್ಲಿ ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಬಹುದು ಸರ್? ಎರಡರಲ್ಲೂ ಸೇಮ್ ಇರುತ್ತೆ ಸರ್, ಬಟ್ ಬಿತ್ತನೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಸರ್, ಆದರೆ ನಾಟಿ ಮಾಡೋದ್ರಿಂದ ನಾಟಿ ಖರ್ಚು ಜಾಸ್ತಿ ಆಗುತ್ತೆ. ಹೌದು, ಈಗ ನಾಟಿ ಖರ್ಚು ಜಾಸ್ತಿ ಆಗುತ್ತೆ ಅಂದ್ರೆ ಈಗೆಲ್ಲ ಸಾಕಷ್ಟು ನಾಟಿ ಮಾಡ್ಲಿಕ್ಕೆ ಭತ್ತದ ಯಂತ್ರಗಳು ಬಂದಿದ್ದಾವೆ. ಯಂತ್ರದಿಂದ ನಾಟಿ ಮಾಡ್ತಾರೆ ಅಥವಾ ಈ ಕೂಲಿ ಆಳುಗಳನ್ನ ಕರ್ಕೊಂಡು ಸರ್? ಯಂತ್ರದಿಂದ ಆರಾಮಾಗಿ ನಾಟಿ ಮಾಡ್ಬಿಡ್ಬೋದು, ಆದ್ರೆ ಈ ಹೊಲ ಮತ್ತೆ ರೈತನ ಬಾಂಧವ್ಯ ಇರುತ್ತಲ್ಲ ಸರ್, ಅದು ಅಷ್ಟೊಂದು ಬಾಂಡ್ ಆಗಿರಲ್ಲ ಸರ್. ನಾವ್ ಯಾವಾಗ ಕೆಸರಲ್ಲಿ ಇಳಿದ್ಬಿಟ್ಟು ಆ ಕೆಲಸ ಮಾಡತಕ್ಕಂತ ಖುಷಿನೇ ಬೇರೆ ಸರ್ ನಮ್ಗೆ. ಅದಕ್ಕೆ ನಾವು ಯಾವಾಗ್ಲೂ ಕೈಯಿಂದಾನೇ ನಾಟಿ ಮಾಡಿಸ್ತೀವಿ ಸರ್. ಕೂಲಿ ಕಾರ್ಮಿಕರದ ಸಮಸ್ಯೆ ಇರಲ್ಲ ನಿಮ್ಗೆ ಸರ್? ಸಮಸ್ಯೆ ಇರುತ್ತೆ ಸರ್, ಎಲ್ಲಾ ಕಡೆನು ಆಲ್ಮೋಸ್ಟ್ ಅಲ್ಲಿ ಕೂಲಿ ಕಾರ್ಮಿಕರದ್ದು ಸಮಸ್ಯೆ ಇದ್ದೇ ಇದೆ ಸರ್. ಬಟ್ ಅವರು ನಮ್ ಟೈಮಿಗೆ ಬರಲ್ಲ ಸರ್, ನಾವು ಅವ್ರ ಟೈಮಿಗೆ ಅಡ್ಜಸ್ಟ್ ಆಗ್ಬಿಟ್ಟು ಆ ಟೈಮಲ್ಲಿ ನಾವು ಭತ್ತ ನಾಟಿ ಮಾಡೋದನ್ನ ಹೊಲನೆಲ್ಲ ರೆಡಿ ಮಾಡ್ಕೊಂಡು ಅದ ಮಾಡ್ಕೊಂಡು ಆ ಟೈಮಲ್ಲಿ ನಾವು ನಾಟಿ ಮಾಡಿಸ್ಕೋಬೇಕು. ನೀರು ನಿರ್ವಹಣೆ ಬಂದ್ರೆ ನೀರು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ನೀರು ನಿರ್ವಹಣೆ ಎರಡ್ ತರ ಇದೆ ಸರ್ ನಮ್ ಕಡೆ. ಒಂದ್ ಕಡೆ ನೀವು ಬೋರ್ ಇದ್ರೆ ಬೋರಿಂದನೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಮ್ ಭದ್ರ ಮೇಲ್ದಂಡೆ ಇದೆ, ಅದರಿಂದ ನಮಗೆ ನೀರ್ ಬರುತ್ತೆ, ಅದರಿಂದ ಯೂಸ್ ಮಾಡ್ಕೋತೀವಿ ಸರ್. ನಾವು ಎಷ್ಟು ನೀರು ಕೊಡ್ತೀರಾ ಸರ್? ಆಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಟೈಪ್ಸ್ ಆಫ್ ನೀರ್ ಕೊಡುವಂತ ಪದ್ಧತಿ ಇದೆ ಸರ್ ನಮಗೆ. ಸ್ಟಾರ್ಟಿಂಗ್ ಅಲ್ಲ ಅದ್ರಗಿನ ಹೊಲ ಅದ ಮಾಡ್ಕೊಳ್ಳೋದಕ್ಕೆ ಕಂಪಲ್ಸರಿ ನೀರ್ ಬೇಕು ಸರ್. ನಾಟಿ ಮಾಡೋದ್ರಿಂದ 15 ದಿನದವರೆಗೂ ಕಂಪಲ್ಸರಿ ನೀರು ಸ್ಟೋರೇಜ್ ಮಾಡಿರ್ತೀವಿ ಸರ್. ಯಾಕಂದ್ರೆ ಬೇರುಗಳು ತಮ್ಮ ಬಲವನ್ನ ಭೂಮಿಯಲ್ಲಿ ಊರ್ಬೇಕು, ಅದಕ್ಕಾಗಿ ನಾಟಿ ಮಾಡ್ಕೋತೀವಿ ಸರ್. ಅದಾದ್ಮೇಲೆ 1 ತಿಂಗಳು 2 ತಿಂಗಳಾದ್ಮೇಲೆ ನಾವು ಫಸ್ಟ್ ಗೊಬ್ಬರ ಅಥವಾ ಏನಾದ್ರೂ ಕೊಟ್ಟಾದ್ಮೇಲೆ ನೀರನ್ನ ಆಕ್ಚುಲಿ ನಾವು ಹೊರಗಡೆ ಬಿಡ್ಬೇಕು ಸರ್. ಯಾಕಂದ್ರೆ ಪಾಚಿ ಕಟ್ಟಿರುತ್ತೆ, ಆ ಪಾಚಿ ಸನ್ಲೈಟ್ ಬೀಳಲ್ಲ ಸರ್. ನಮಗೆ ಸೂರ್ಯನ ಬೆಳಕು ಎಷ್ಟು ಭೂಮಿ ಒಳಗಡೆ ಬೀಳುತ್ತೋ ಅಷ್ಟು ನೆಲನು ಚೆನ್ನಾಗಿರುತ್ತೆ, ಪೈರು ಕೂಡ ಚೆನ್ನಾಗಿ ಬೆಳೆಯುತ್ತೆ ಸರ್, ಭತ್ತನು ಕೂಡ ಚೆನ್ನಾಗಿರುತ್ತೆ. ಅದಕ್ಕೇನ್ ಮಾಡ್ಬೇಕು, ನೀರು 15 ದಿನದಿಂದ 20 ದಿನದಾಗೆ ಹೊರಗಡೆ ಆ ನೀರನ್ನು ಹೊರಗಡೆ ಬಿಡ್ಬೇಕು ಸರ್. ಅದರಿಂದ ಒಳ್ಳೆ ಇಳುವರಿನೂ ನೋಡಬಹುದು ಸರ್, ಒಳ್ಳೆ ಹೊಲ ಕೂಡ ಫಲವತ್ತತೆಗೆ ಚೆನ್ನಾಗಿರುತ್ತೆ ಸರ್. ಭತ್ತದಲ್ಲಿ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಕಳೆ ನಿರ್ವಹಣೆಗೆ ಬಂದ್ರೆ ಫಸ್ಟ್ ಗೆ ನಾವು ಏನು ಭತ್ತ ನಾಟಿ ಮಾಡ್ತೀವಲ್ಲ ಸರ್, ಅವಾಗ್ಲೇ ಕಳೆ ಔಷಧಿಗಳಾಗ್ಬೋದು ಬೇರೆ ಆಗ್ಬೋದು ಯೂಸ್ ಮಾಡ್ಕೋಬಹುದು, ಅದು ಬೆಳೆದೇ ಇರತಕ್ಕಂತ ತಡಿಬಹುದು. ಬಟ್ ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂದ್ರೆ ಸರ್, ನಾವೇನು ಹೊಲ ಅದ ಮಾಡಿರ್ತೀವಲ್ಲ ಸರ್, ಅದರಲ್ಲಿ ಆಲ್ರೆಡಿ ಇಷ್ಟು ದಿನದಿಂದ ಏನ್ ಗ್ಯಾಪ್ ಬಿಟ್ಟಿರ್ತೀವಲ್ಲ ಸರ್, ಅದರಲ್ಲಿ ಆಲ್ರೆಡಿ ಕಳೆ ಎಲ್ಲ ಬೆಳೆದಿರುತ್ತೆ ಸರ್. ಅದನ್ನ ಆಲ್ಮೋಸ್ಟ್ ಆಲ್ ಹೊರಗಡೆ ಎತ್ತಾಕ ನೋಡ್ಬೇಕು ಹೊರತು ಅದ ಮಾಡಿದ್ರ ಒಳಗಡೆನೆ ಭೂಮಿ ಒಳಗಡೆನೆ ಉಗಿಯಕ್ ಬಿಡಬಾರ್ದು ಸರ್ ಅದನ್ನ. ಅದ್ ಬಿಟ್ರೆ ಕಳೆ ಕಡಿಮೆ ನೋಡಬಹುದು ಸರ್ ನಾವು ಭತ್ತದಲ್ಲಿ. ಭತ್ತಕ್ಕೆ ಕಳೆನಾಶಕ ಅದೇನು ಬಂದಿಲ್ವ ಸರ್? ಭತ್ತಕ್ಕೆ ಕಳೆನಾಶಕ ಅಂತ ಅಂದ್ರಿಗಿನ ಎಲ್ಲದೂ ಈಗ ಬರ್ತಾ ಇದಾವಲ್ಲ ಸರ್, ಈ ರೌಂಡ್ ಅಪ್ ಆಗಿರ್ಬೋದು ಇನ್ನೊಂದು ಅದನ್ನು ಹೊಡಿಬೋದು ಸರ್, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಭತ್ತ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ ಸರ್, ಆ ಪ್ರೆಷರ್ ತಡ್ಕೊಳ್ಳೋಂತ ಕೆಪಾಸಿಟಿ ಇಲ್ಲ ಸರ್ ಅದಕ್ಕೆ, ಸುಟ್ಟೋಗುತ್ತೆ ಸರ್. ಅದು ಹಂಗಾಗ್ಬಿಟ್ಟು ಕೈಯಿಂದನೇ ಕಳೆ ತೆಗೆಯೋದು ಬೆಸ್ಟ್ ಸೂಕ್ತ ಸರ್ ಅದು. ಈಗ ಸಾಕಷ್ಟು ಯಾವ್ದೇ ಬೆಳೆ ಬೆಳೆದ್ರು ಕೀಟ ರೋಗಗಳು ಬಂದೇ ಬರುತ್ತೆ, ಭತ್ತಕ್ಕೆ ಮುಖ್ಯವಾಗಿ ಯಾವ್ದಾರ ಕೀಟ ರೋಗಗಳು ಏನೇನು ಕಾಣಿಸ್ಕೊಡ್ತಾರೆ ಸರ್? ಭತ್ತಕ್ಕೆ ಬಂದ್ಬಿಟ್ಟು ನಾವು ಮೇನ್ ಎರಡು ಮಾತ್ರ ನೋಡ್ಬೋದು ಸರ್. ಒಂದು ಬೇಸಿಗೆ ಟೈಮ್ ಅಲ್ಲಿ ಆಗತಕ್ಕಂತ ಕುಂಡಿ ರೋಗ ಅನ್ನೋಂತ ಒಂದು, ಅದು ಏನಾಗುತ್ತೆ ಅಂದ್ರೆ ಎಲೆ ಮೇಲೆ ಫುಲ್ ಎಲ್ಲ ಸುಟ್ಟೋದಂಗ ಆಗುತ್ತೆ. ಇನ್ನೊಂದು ಕೀಟ ಬಂದ್ಬಿಟ್ಟು ಎಲೆ ತಿನ್ನೋ ರೋಗ, ಅದು ಎಲ್ಲಾದು ನಮ್ಗೇನು ಈಗ ಮಧ್ಯದಿಂದ ಪೈಪ್ ಬರುತ್ತಲ್ಲ ಸರ್, ಇದು ಹೆಚ್ಚು ಆಗ್ತಕ್ಕಂಥದ್ದು ನಮ್ಗೆ ಬೆಳೆ ಆಲ್ರೆಡಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ, ತೆನೆ ಹೋಗ್ತಾ ಇದೆ ಹೊರಗಡೆ ಹೊಂಟಾ ಇದೆ ಅನ್ನೋ ಟೈಮಲ್ಲಿ ಈ ಕೀಟಗಳು ಏನ್ ಮಾಡ್ತಾವ ಅಂದ್ರೆ ಆ ಒಳಗಡೆ ಇರತಕ್ಕಂತ ಪೈಪ್ ಅಲ್ಲಿ ಬರ್ತಕ್ಕಂತ ಹಾಲುಗಳನ್ನ ಇವು ಕುಡಿದ್ಬಿಡ್ತವೆ. ಇಲಿಗಳು ಕೂಡ ಕಾಟ ಸರ್, ಇದು ಕಾಟ, ಇವೆರಡನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು ಸರ್ ನಾವು ಆ ಟೈಮಲ್ಲಿ, ಇಲ್ಲಾಂದ್ರೆ ಭತ್ತ ಹಾಳಾಗುತ್ತೆ ಸರ್, ಇಳುವರಿ ಕಡಿಮೆ ಬರುತ್ತೆ. ಕ್ರಿಮಿನಾಶಕ ಅನ್ನಕ್ಕಿಂತ ಸರ್ ಒಂದು ಇದಕ್ಕೆ ಬಹಳ ಅಂತಂದ್ರೆ ಸೂಕ್ತ ಅಂದ್ರೆ ಸರ್, ನಾವು ಭತ್ತದಲ್ಲಿ ರಾಸಾಯನಿಕ ಈ ಕೆಮಿಕಲ್ ಆಗಿರ್ಬೋದು ಇದನ್ನ ಅದಕ್ಕೆ ಕೊಡಬೇಕನ್ನೋ ಟೈಮಲ್ಲಿ ಮರಳು ಮಿಕ್ಸ್ ಮಾಡ್ತೀವಿ ಸರ್. ನಾವು ಮರಳು ಯಾಕೆ ಮಿಕ್ಸ್ ಮಾಡ್ತೀವಿ ಅಂದ್ರೆ ಸರ್, ಮರಳು ಇಲಿಗಳಿಗೆ ಕಚ್ಚಕ್ಕಾಗಲ್ಲ ಸರ್, ಅದೊಂದು ಇಲಿಗಳು ಅದರಿಂದ ದೂರ ಆಗ್ತವೆ ಸರ್. ಇನ್ನೊಂದು ಔಷಧಿ ಹಾಕಿರ್ತೀವಲ್ಲ ಸರ್, ಈ ಹುಳುಗಳು ಸಾಯ್ತವೆ ಸರ್, ಇದರಿಂದ ಎರಡರಿಂದ ಕಂಟ್ರೋಲ್ ಆರಾಮಾಗಿ ಮಾಡ್ಕೋಬಹುದು ಸರ್. ನಾವು ಭತ್ತ ಕಟಾವಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳು ಸರ್? ಅದೇ ಹೇಳಿದಲ್ಲ ಸರ್, ಈಗ ಸುಗ್ಗಿ ಟೈಮಲ್ಲಿ ಅಂದ್ರೆ ನಮ್ಗೇನು ಮಳೆಗಾಲದಲ್ಲಿ ಸ್ಟಾರ್ಟ್ ಆಗ್ಬೇಕಂದ್ರೆ ಸುಮಾರು 4-5 ಮಂತ್ ಬೇಕು ಸರ್, 4-5 ತಿಂಗಳು ಬೇಕು. ಅದೇ ಏನಾದ್ರೂ ಬೇಸಿಗೆ ಟೈಮಲ್ಲಿ ಆದ್ರೆ 3-4 ತಿಂಗಳಲ್ಲಿ ಕಟಾವ್ ಬರುತ್ತೆ ಸರ್. ಕಟಾವ್ ಅಂದ್ರೆ ಯಾವ ರೀತಿ ಮಾಡ್ತೀವಿ ಸರ್? ಕಟಾವ್ ಅಂದ್ರೆ ಸರ್, ಈಗ ನಾನು ನೋಡಿದ ಪ್ರಕಾರ ಸರ್, ಈಗ ನಾವು 10 ವರ್ಷದಿಂದ ಸುಗ್ಗಿ ಅಥವಾ ಈ ಬೇಸಿಗೆ ಕಟಾವ್ ಅಂದ್ರೆ ಎಲ್ಲಾ ಮನುಷ್ಯರ ಜನಗಳಲ್ಲೂ ಒಳ್ಳೆ ಒಂದು ಖುಷಿ ನೋಡ್ತಾ ಇದ್ವಿ ಸರ್ ನಾವು. ಯಾಕಂದ್ರೆ ಅವಾಗ ಈ ತರ ಮಿಷನ್ಗಳು ಏನಿರಲಿಲ್ಲ ಸರ್, ಎಲ್ಲರೂ ಎತ್ತಿನ ಗಾಡಿ ಕಟ್ಕೊಂಡು ನಾವು ಆರಾಮಾಗಿ ಆಟ ಆಡ್ಕೊಂಡು ಭತ್ತ ಕುಯ್ಯಕ್ಕಂತೇಳಿ ಹೋಗ್ತಾ ಇದ್ವಿ ಸರ್. ಭತ್ತ ಕಟಾವ್ ಮಾಡ್ಬೇಕು, ಕೈಯಿಂದನೇ ಕಟಾವ್ ಮಾಡ್ಬೇಕು, ಅದನ್ನ ಎತ್ತಿಡಬೇಕು, ಟ್ರಾಕ್ಟರ್ ಕರ್ಕೊಂಡ್ಬರ್ಬೇಕು, ಕೂರಿಸ್ಬೇಕು, ಎಲ್ಲಾ ಸಂಸ್ಕರಣೆ ಮಾಡ್ಬೇಕು. ಅವಾಗ ಏನೋ ಒಂದು ಖುಷಿ ಇತ್ತು ಸರ್ ನಮ್ಗೆ. ಈಗ ಹಾರ್ವೆಸ್ಟರ್ ಮಿಷನ್ಗಳು ಬಂದ ಸರ್, ಆಮೇಲೆ ಈ ಗ್ಲೋಬಲ್ ವಾರ್ನಿಂಗ್ ಇಂದ ಕೂಡ ಬಿಸಿಲು ಜಾಸ್ತಿ ಆಗಿರೋದಕ್ಕಿಂತ ಮಿಷನ್ಗಳ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದೀವಿ ಸರ್ ನಾವೀಗ. ಹೌದು ಸರ್, ಮಿಷನ್ ಇಂದಾನೇ ಕಟಾವ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಇಳುವರಿ ಯಾವ ರೀತಿ ಬರ್ತಾ ಇದೆ ಸರ್? ಇಳುವರಿ ಅದೇ ಹೇಳ್ತೀನಿ ನೋಡಿ ಸರ್, ಈಗ ಒಬ್ಬ ಮನುಷ್ಯ ಯಾವ್ದಾದ್ರು ಒಂದು ವೀಕ್ ಆಗಿರುವಂತ ಪರ್ಸನ್ ಅನ್ನ ಚೆನ್ನಾಗಿ ಬೆಳೆಸ್ಬೇಕಂದ್ರಿಗಿನ ಅವ್ನಿಗೆ ಏನೇನು ಪೌಷ್ಟಿಕಾಂಶ ಅದನ್ನ ಕೊಡಲೇಬೇಕು ಕಂಪಲ್ಸರಿಗೆ. ಅವನ್ ಕೊಡ್ಲಿಲ್ಲ, ಈಗ ನಾವ್ ಆಗ್ತಾ ಇರೋದನ್ನೇ ತಿನ್ಕೊಂಡು ನೀನ್ ಚೆನ್ನಾಗಿ ಬೆಳಿ ಅಂತಂದ್ರೆ ಬೆಳೆಯಕ್ ಸಾಧ್ಯನೇ ಇಲ್ಲ ಸರ್. ಅದೇ ತರ ನಾವು ಬಂದು ಭತ್ತಕ್ಕೆ ನಾವು ಅದ್ರದ್ದು 15 ದಿನಕ್ಕೆ ವಾರಕ್ಕೆ ಅದ್ರ ಬೆಳವಣಿಗೆನ ಕಣ್ಣಿಂದ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು ಸರ್. ನಾವು ಬೆಳೀತಾ ಇದೀಯಾ, ಚೆನ್ನಾಗಿದೀಯಾ, ಏನ್ ರೋಗ ಇದೆ, ಒಂದ್ ವೇಳೆ ಬಡ್ಡೆ ರೋಗ ಇದೆಯಾ, ಬಡ್ಡೆ ಕೊಳೆಯ ರೋಗ ಇದೆಯಾ, ಯಾವ್ದಾದ್ರು ಕ್ರಿಮಿಕೀಟಗಳು ಬಿದ್ದವ, ಚೆನ್ನಾಗಿ ನೋಡ್ಕೋಬೇಕು ಸರ್. ನೋಡ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕಂಗೆ ಗೊಬ್ಬರಗಳನ್ನ, ಕೊಟ್ಟೆ ಗೊಬ್ಬರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಪೊಟ್ಯಾಷಿಯಂ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ನೈಟ್ರೋಜನ್ ಯೂರಿಯಾ ಆಗಿರ್ಬೋದು, ಇದನ್ನ ನಾವು ಕಾಲ ತಕ್ಕಂಗೆ ಕರೆಕ್ಟಾಗಿ ಕೊಡ್ಬೇಕು ಸರ್. ಅದಕ್ಕೆ ಯಾಕೆ ಕೊಡ್ಬೇಕಂದ್ರೆ ಸರ್, ನಾವ್ ಏನೇ ಕೊಟ್ಟಿಗೆ ಗೊಬ್ಬರನು ಯೂಸ್ ಮಾಡ್ತೀವಿ ಅಂದ್ರೂ ಕೂಡ ಕೆಲವೊಂದು ಐಟಮ್ ಅಲ್ಲಿ ಎಲ್ಲಾರ್ಗು ಈಗ ಕೆಲವು ರೋಗಗಳು ಬರ್ತಿರ್ತವೆ, ಅದನ್ನ ಸಿಂಪರಣೆ ಮಾಡಕ್ಕೆ ಕಂಪಲ್ಸರಿಗೆ ರಾಸಾಯನಿಕ ಗೊಬ್ಬರ ಮೇಲೆ ಕೂಡ ನಾವು ಆಧಾರ ಪಡಬೇಕಾಗುತ್ತೆ ಸರ್. ಕೊಟ್ಟಿಗೆ ಗೊಬ್ಬರದಲ್ಲಿ ಎಲ್ಲ ಪೋಷಕಾಂಶಗಳು ಇರಲ್ಲ ಸರ್, ಲಘು ಪೋಷಕಾಂಶ. ಹೌದು ಸರ್, ಲಘು ಪೋಷಕಾಂಶ ಕೊಡ್ಲೇಬೇಕಾಗುತ್ತೆ ಸರ್, ಯಾಕಂದ್ರೆ ಯೂರಿಯಾ ಎನ್ ಎಚ್ 3 ಅಂತೂ ಕಂಪಲ್ಸರಿ ಬೇಕು ಸರ್. ಎನ್ ಎಚ್ 3 ಅಂತೂ ನಾವು ಕ್ರಿಯೇಟ್ ಮಾಡಕ್ಕಾಗುತ್ತೆ, ಬಟ್ ಈ ವೈಜ್ಞಾನಿಕವಾಗಿ ಬಂದಿರತಕ್ಕಂಥದ್ದು ನಾವು ಮಾಮೂಲಿ ಮನೇಲಿ ತಯಾರು ಮಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಬಹಳ ಇರುತ್ತೆ. ಈಗ ಭತ್ತ ಎಕರೆ ಇಳುವರಿ ಎಷ್ಟು ಬರುತ್ತೆ ಸರ್? ನಾವು ನಾನ್ ಬೆಳಿತಕ್ಕಂಥದ್ದು ಮಾತ್ರ 40 ಕ್ವಿಂಟಲ್ ಬರುತ್ತೆ ಸರ್ ನಮ್ಗೆ, ಎಕರೆಗೆ 40 ಕ್ವಿಂಟಲ್ ಸರ್. 40 ಕ್ವಿಂಟಲ್ ಇಳುವರಿ ಬರ್ಬೇಕಂದ್ರೆ ಚೆನ್ನಾಗಿ ಕೃಷಿ. ಹೌದು ಸರ್, ಚೆನ್ನಾಗಿ ಕೃಷಿ ಮಾಡ್ಬೇಕು ಸರ್. ಭತ್ತ ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ನಾವು APMC ತಗೊಂಡೋಗ್ತೀವಿ, ಇಲ್ಲಾಂದ್ರೆ ನಮ್ಮ ಹತ್ರನೇ ದಲ್ಲಾಳಿಗಳು ಬರುತ್ತಾರೆ ಸರ್, ಅವ್ರಿಗೆ ಕೊಡ್ತೀವಿ ಸರ್ ನಾವು. ಏನ್ ರೇಟ್ ಸಿಗ್ತಾರೆ ಸರ್? ಅದು ನಾವು ಹಾಕ್ತಕ್ಕಂತ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಅಪ್ ಸರ್. ಈಗ ನಾವು RNR ಇರ್ಬೋದು, ಸೋನಾ ಮಸೂರಿ ಇರ್ಬೋದು, ಬೇಸಿಗೆ ಟೈಮಲ್ಲಿ ಸೋನಾ ಮಸೂರಿ ಆಗಲಿ RNR ಆಗಲಿ ಚೆನ್ನಾಗಿ ರೇಟ್ ಇರುತ್ತೆ ಸರ್. ನಮಗೆ ಸೋನಾ ಮಸೂರಿ ಬಂದ್ಬಿಟ್ಟು 1800 ಆಗಿರ್ಬೋದು, 1500 ಆಗಿರ್ಬೋದು, 1700 ಆಗಿರ್ಬೋದು, ಈ ಥರ ರೇಟ್ ಇರುತ್ತೆ ಸರ್. RNR ಬಂದ್ಬಿಟ್ಟು 2000, 2020, 200 ಈ ಥರ ಇರುತ್ತೆ ಸರ್. ಅದು RNR ಒಳ್ಳೆ ಬ್ರ್ಯಾಂಡ್ ಸರ್, ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ಸೋನಾ ಮಸೂರಿ ಈ ಗಂಗಾ ಕಾವೇರಿ ಅನ್ನೋದು 1700, 1800 ಗಂಟನು ರೇಟ್ ಇರುತ್ತೆ ಸರ್ ನಮಗೆ. ಸರ್ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಸರ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಮ್ಗೆ ದೊಡ್ಡವ್ರು ಒಂದ್ ಮಾತು ಹೇಳ್ತಾರೆ, ಏನಪ್ಪ ತಿಂತೀಯ ನೀನು ಹೊಟ್ಟೆಗೆ ಅಂತ ಕೇಳಿದ್ರೆ, ಯಾವುದೇ ಒಬ್ಬ ಮನುಷ್ಯನು ಎಂಥವನೇ ಆಗಿರ್ಲಿ ಅನ್ನ ಅಂತಾನೆ ಹೇಳೋದು ಹೊರತು ಬರ್ಗರ್ ಪಿಜ್ಜಾ ಅಂತ ಹೇಳಲ್ಲ ಸರ್. ಇಲ್ಲಿ ಏನಾಗಿದೆ ಅಂದ್ರೆ, ಕೆಲವು ಜನ ಎಲ್ಲ ಹೇಳ್ತಾರೆ ಸರ್, ಈಗ ಅಫೀಷಿಯಲ್ ಹೇಳ್ತಾರೆ, ನಾನು ರೈತನ ಮಕ್ಕ, ನಾನು ರೈತನ ಮಗ ಅಂತ. ಸರ್ ಆಕ್ಚುಲಿ ರೈತನ ಮಗಂದು ಕಷ್ಟ ರೈತನಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಇವರು ಸುಮ್ಮನೆ ಈ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ ಅಂತ ಹೇಳ್ತಾರೆ ಸರ್, ಅದಲ್ಲ ಸರ್. ರೈತ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂದ್ರೆ ಅದನ್ನ ಹೇಳ್ಕೊಳಕು ಆಗಿರಲ್ಲ ಸರ್. ಅವನೇನಾದ್ರೂ ಸಾಲ ಮಾಡದ ಅಂದ್ರೆ ಕೂಡ ಅದನ್ನ ತೀರ್ಸೋವರೆಗೂ ಅವನ್ ನಿದ್ದೆ ಇರಲ್ಲ ಸರ್, ಆ ತರ ಇರುತ್ತೆ. ಅಂಥದ್ರಲ್ಲಿ ಈ ರೇಟ್ಗಳು ನಮ್ಗೆ ವರ್ಕೌಟ್ ಆಗಲ್ಲ ಸರ್. ನಮ್ಗೇನಿದ್ರು 2000 ಅಬೋವ್ ಇದ್ರಿಗಿನ ಚೆನ್ನಾಗಿರುತ್ತೆ ಸರ್. ಸಾಕಷ್ಟು ಜನ ರೈತರು ಹೇಳ್ತಾರೆ, ನಾವು ನೇರವಾಗಿ ಭತ್ತ ಮಾರಾಟ ಮಾಡೋದ್ರಿಂದ ರೇಟ್ ಕಡಿಮೆ ಆಗುತ್ತೆ, ಈ ತೊಗರಿ ಮಾರೋದ್ರಿಂದ ರೇಟ್ ಕಡಿಮೆ ಆಗುತ್ತೆ, ಅದನ್ನೇ ನಾವು ಮೌಲ್ಯವರ್ಧನೆ ಮಾಡಿ ಭತ್ತನ ಅಕ್ಕಿ ಮಾಡಿ ಮಾರಾಟ ಮಾಡಬೇಕು, ತೊಗರಿನ ಬೇಳೆ ಮಾಡಿ ಮಾರಾಟ ಮಾಡಬೇಕು, ಈ ತರ ಮಾಡಿದಾಗ ರೈತರಿಗೆ ಹೆಚ್ಚು ಲಾಭ ಸಿಗುತ್ತೆ ಅಂತ ನೀವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿ ಸರ್? ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಅದೇನು ದೊಡ್ಡ ವಿಚಾರ ಅಲ್ಲ ಸರ್. ಮೊದಲು ಇತ್ತು, ನಂದು ಹಳೆ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ನಮ್ಮ ತಾತರು ನಮ್ಗೆ ಹೇಳ್ತಾ ಇದ್ರು, ನಾವು ಮೊದಲು ಹಣಕಾಸು ವ್ಯವಹಾರ ಇರಲಿಲ್ಲಪ್ಪ, ನಾನು ಏನಾದರೂ ರಾಗಿ ಬೆಳೆದ್ರೆ ಇನ್ನೊಬ್ಬರಿಗೆ ರಾಗಿ ಕೊಡ್ತೀನಿ, ಅವನಿಂದ ನಾನು ಅಕ್ಕಿ ಇಸ್ಕೋತೀನಿ ಅಂತ ಹೇಳ್ತಿತ್ತು. ಇಲ್ಲಿ ಕರೆನ್ಸಿ ವಿಚಾರ ಬಂದಾಗ ಸರ್, ಮನುಷ್ಯನಿಗೆ ಈಗ ಆಲ್ರೆಡಿ ದುಡ್ಡಿನ ವ್ಯಾಮೋಹ ಜಾಸ್ತಿ ಆಗಿದೆ ಸರ್. ಏನಾದರೂ ಅಪ್ಪಿ ತಪ್ಪಿ ಏನಾದರೂ ನಾನು ಜಾಸ್ತಿ ಬೆಳೆದಿದ್ದೆ ಅಂದರೆ ಅವ್ನಿಗೆ ಯಾಕೆ ನಾನು ಕೊಟ್ಬಿಟ್ಟು ಇದು ಮಾಡಬೇಕು, ನನಗೆ ಇನ್ನೊಂದಿಷ್ಟು ಕಾಸು ಬರುತ್ತಲ್ಲ ಅಂತೇಳಿ ಒಂದು ಮೆಥಡ್ ಇದೆ ಸರ್. ಅದಕ್ಕೋಸ್ಕರನೇ ಎಲ್ಲರೂ ತಗೊಂಡೋಗ್ಬಿಟ್ಟು ನಾನು ಇದನ್ನ ಬೆಳೆದಿದ್ದೀನಿ ನಿನಗೆ ಇದು ಕೊಡು ಅಂತ ಯಾರು ಕೇಳ್ತಾ ಇಲ್ಲ ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರನ್ನು ಮಾರ್ಬಿಟ್ಟು ಅದನ್ನ ದುಡ್ಡಿನ ಕಣ್ಣಿಂದ ನೋಡ್ಬೇಕಂತಾನೆ ಕಾಯ್ತಾ ಇರೋ ಸರ್. ಈಗ ಮೌಲ್ಯವರ್ಧನೆ ಮಾಡೋದ್ರೆ ಈಗ ಭತ್ತ ತಗೊಂಡೋಗ್ಬಿಟ್ಟು ಮಿಷನ್ ಮಾಡಿಬಿಟ್ಟು ಅಕ್ಕಿ ನೇರವಾಗಿ ಅಕ್ಕಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತಲ್ಲ ಸರ್? ಈಗ ಅದಕ್ಕೆ ಮಾಡ್ಬೇಕಂದ್ರಿಗಿನ ನಾನು ಫಸ್ಟ್ ಆಫ್ ಆಲ್ ಎಲ್ಲ ನನ್ನ ಬ್ರ್ಯಾಂಡ್ ಅನ್ನೋ ಒಂದು ಬ್ರ್ಯಾಂಡ್ ಮಾಡ್ಬೇಕಾಗುತ್ತೆ ಸರ್. ಆ ಬ್ರ್ಯಾಂಡ್ ಮಾಡ್ಬಿಟ್ಟು ಮಾರ್ಕೆಟಿಂಗ್ ನೋಡ್ಕೋಬೇಕು, ಅದನ್ನ ಎಲ್ಲ ಕಡೆಗೂ ಶಿಫ್ಟ್ ಮಾಡ್ಬೇಕು. ಆ ಶಿಫ್ಟ್ ಮಾಡೋ ಅಂತ ಕೆಪಾಸಿಟಿ ರೈತರಿಗೆ ಇನ್ನೂ ಯಾರಿಗೂ ಬಂದಿಲ್ಲ ಸರ್. ಅದು ಮಾಡ್ಬೇಕಾಗಿರೋದು ಗೌರ್ಮೆಂಟ್ ಗಳು ಸರ್. ಹಂಗಾಗ್ಬಿಟ್ಟು ನಾವು ನೇರವಾಗಿ ಮಾರಾಟ ಮಾಡೋದು ಸೂಕ್ತ ಸರ್ ನಮಗೆ. ಒಟ್ಟಾರೆಗೆ ಭತ್ತದ ಬೆಳೆ ಪ್ರತಿ ವರ್ಷ ಭತ್ತನೆ ಬೆಳೆಯುತ್ತಿರೋದ್ರಿಂದ ಲಾಭದಾಯಕ ಅನ್ಸುತ್ತೆ? ಅದೇ ಸರ್ ನಾನು ಹೇಳಿದ್ನಲ್ಲ, ಈ ರೇಟ್ ಆದ್ರೆ ಲಾಭದಾಯಕ ಅಲ್ಲ ಸರ್. ಇನ್ನೊಂದು 200 ಎಕ್ಸ್ಟ್ರಾ ಹಾಕಿದ್ರೆ ಒಳ್ಳೆ ಲಾಭದಾಯಕನೇ. ಈಗಲೂ ಲಾಭದಾಯಕ ಇದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಇಳುವರಿ ಜಾಸ್ತಿ ಬರ್ಬೇಕಂತ ಹೇಳ್ಬಿಟ್ಟು ನಾವು ಕೆಮಿಕಲ್ ಬಗ್ಗೆ ಹೋಗ್ತಾ ಇದೀವಿ ಸರ್, ಅದು ಒಂದು ಸ್ವಲ್ಪ ನೋವು ಅನ್ಸುತ್ತೆ ಸರ್. ಎಷ್ಟು ಖರ್ಚು ಬರುತ್ತೆ ಭತ್ತ ಬೆಳಿಲಿಕ್ಕೆ ನಿಮ್ಗೆ ಕೊನೆ ಮಾರಾಟ ಮಾಡಿದಾಗ ಎಷ್ಟು ಆದಾಯ ಆಗುತ್ತೆ ಸರ್? 1 ಎಕರೆಗೆ ಬಿತ್ತನೆ ಮಾಡೋದ್ರಿಂದ 10-12,000 ಮಾತ್ರ ಬರುತ್ತೆ ಸರ್. ಕಟಾವದು ಬಿಟ್ಟು ಸರ್, ಬಿತ್ತನೆ ಮಾಡೋದ್ರಿಂದ ಕಟಾವಿಗೆ ಬರುವವರೆಗೂ. ಮಾರ್ಕೆಟ್ ತಲುಪುವವರೆಗೆ ಎಷ್ಟು ಖರ್ಚು ಬರುತ್ತೆ ಸರ್? ಮಾರ್ಕೆಟ್ ತಲುಪುವವರೆಗೆ 20,000 ವರೆಗೂ ಬರುತ್ತೆ 1 ಎಕರೆಗೆ. ಹೌದು ಸರ್. 20,000 ವರೆಗೆ ಬರುತ್ತೆ. ಆದರೆ ನಾಟಿ ಮಾಡೋದಿದೆಯಲ್ಲ ಸರ್, ನಾವು ನಾಟಿ ಮಾಡಿ ಕಟಾವ್ ಬರೋವಷ್ಟರಲ್ಲೇ 20,000 ಖಾಲಿ ಆಗುತ್ತೆ ಸರ್ ಅಲ್ಲಿ. ಯಾಕಂದ್ರೆ ಇದು ಬೆಳ್ತಕ್ಕಂಥ ರೂಟ್ ಪದ್ಧತಿನೇ ಜಾಸ್ತಿ ಬೇರೆ ಸರ್ ಇದು. ಅದಕ್ಕಾಗಿನೇ ನಮಗೆ ಬೆಸ್ಟ್ ಅಂತಂದ್ರೆ ಸರ್ ಬಿತ್ತನೆ ಮಾಡೋದ್ರಿಂದನೇ ಉಳಿತಾಯ ಸರ್ ನಮಗೆ. ಈಗ 20,000 ರೂಪಾಯಿ ಖರ್ಚು ಬಂದ್ರೆ ಒಂದು ಎಕರೆಗೆ ನೀವು ಎಲ್ಲ ಒಳ್ಳೆ ಇಳುವರಿ ಬಂದು ನೀವು ಹೇಳ್ದಂಗೆ ಮಾರಾಟ ಮಾಡಿದಾಗ ಎಷ್ಟು ಉಳಿತಾಯ ಆಗುತ್ತೆ ಸರ್? ಹೇಳ್ಬೇಕಂದ್ರೆ ಸರ್ ಭತ್ತ ಬೆಳೆಯೋದ್ರಲ್ಲಿ ಯಾವುದೇ ತರದ ಉಳಿತಾಯ ಇಲ್ಲ ಸರ್, 0% ಸರ್. ನಿಮ್ಗೆ ಯಾವ ತರ ಅಂತ ನಾನು ಹೇಳ್ತೀನಿ ನೋಡಿ ಸರ್. ಈಗ ಒಬ್ಬ ಮನುಷ್ಯ ಒಂದ್ ಎಕರೆನ ಭತ್ತ ಬೆಳೀತಾ ಇದ್ದಾನಂದ್ರೆ ಅವನ ಆಲ್ರೆಡಿ ಭತ್ತ ಇಂದ ಬೆಳೆಯೋವರೆಗೂ ಅಂದ್ರೆ ಕಟಾವವರೆಗೂ 20,000 ಸ್ಪೆಂಡ್ ಮಾಡಿದಾನೆ ಸರ್ ಅದಕ್ಕೆ, ಅದಕ್ಕೆ ಬಂಡವಾಳ ಹಾಕಿದ್ದಾರೆ. ಬಟ್ ಇವ್ರು ಅದನ್ನೇ ನೋಡ್ತಾ ಇದಾರೆ. ಬಟ್ ಇದರಲ್ಲಿ ತಾನು ಆ 4-5 ತಿಂಗಳು ಅವನು ಆ ಹೊಲಕ್ಕಾಗಿ ಎಷ್ಟು ದಿನ ಆ ಹೊಲಕ್ಕೆ ಹೋಗ್ಬಿಟ್ಟು ನೋಡಿದಾನೆ ಅದನ್ನ ಯಾರು ನೋಡ್ತಾ ಇಲ್ಲ ಸರ್. ಎಷ್ಟು ಕಷ್ಟಪಟ್ಟಿದ್ದಾನೆ ಅವನು, ಅದ್ರದ್ದು ಯಾರ್ದು ಲೆಕ್ಕ ಆಗ್ತಾ ಇಲ್ಲ ಸರ್. ಈಗ ನಾವು 20-25 ಸಾವಿರ ನಮಗೆ ಆಲ್ಮೋಸ್ಟ್ ಆಲ್ ಖರ್ಚು ಬರ್ತಾ ಇದೆ ಸರ್. ಈಗ ನಾನು ಒಂದು 30 ಕ್ವಿಂಟಲ್ ಭತ್ತ ಬೆಳೆದೆ ಅಂತ ಅನ್ಕೊಳ್ಳಿ ಸರ್, 1,500 ರೂಪಾಯಿ ಅಂತ ಅನ್ಕೊಳ್ಳಿ. ಎಷ್ಟಾಗುತ್ತೆ ಸರ್? ಅಲಮ ಅಂದ್ರೆ ಒಂದು 45,000 ರೂಪಾಯಿ ದುಡ್ಡಾಗುತ್ತೆ ಸರ್. 45,000 ರೂಪಾಯಿ ದುಡ್ಡಲ್ಲಿ 25,000 ರೂಪಾಯಿ ಆಲ್ರೆಡಿ ಖರ್ಚು ಮಾಡಿದ್ದಾನೆ ಸರ್. ಎಲ್ಲಿವರೆಗೂ? ಕಟಾವ್ವರೆಗೂ. ಈ ಕಟಾವ್ ಆದ್ಮೇಲೆ ಅದನ್ನ APMC ಅಥವಾ ಇನ್ನೊಬ್ಬ ದಲ್ಲಾಳಿಗೋ ತಗೊಂಡೋಗ್ಬೇಕಂದ್ರೆ ಅಲ್ಲೊಂದು 5,000 ಖರ್ಚಾಗುತ್ತೆ ಸರ್, 30,000 ರೂಪಾಯಿ ಖರ್ಚಾಗುತ್ತೆ ಸರ್. ಈಗ 30,000 ರೂಪಾಯಿ ಖರ್ಚಾದ್ರೆ ಬಂದಿರೋದೇ ಪ್ರಾಫಿಟ್ ಅಲ್ಲಿ 45,000 ರೂಪಾಯಿ ನಾನು ಸರ್ ಸೇಲ್ ಮಾಡಿರೋದಕ್ಕೆ. ಇಲ್ಲಿ ಒಬ್ಬ ಎಂಪ್ಲಾಯಿ ಆಗಲಿ ಯಾವ್ದಾದ್ರು ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಿಂತ ಒಬ್ಬ ಲೇಬರ್ ಆಗಲಿ ಅವ್ನ ತಿಂಗಳಿಗೆ 10,000 ರೂಪಾಯಿ ಸಂಬಳ ತಗೋತಾರೆ ಸರ್. ಭತ್ತ ಬರಕ್ಕೆ 4-5 ತಿಂಗಳು ಟೈಮ್ ಬೇಕು ಸರ್. ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿನ ಪೋಷಣೆ ಮಾಡಕ್ಕೆ 4-5 ತಿಂಗಳು ಹೊಲಕ್ಕೆ ಒಂದ್ ಎಕರೆ ಹೊಲಕ್ಕೆ ತಿರುಗಾಡ್ತಾನಂದ್ರೆ ಅವ್ನ ಸ್ಯಾಲ್ರಿ ಏನ್ ಬಿತ್ತು ಸರ್? ಸಂಸಾರದ ಹೊಣೆ, ಮಕ್ಕಳದ ಸ್ಕೂಲು, ಅವನ್ನೆಲ್ಲವನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ ಸರ್. ಮತ್ತೆ ಬೇರೆ ಏನೇನು ಬೆಳೆಗಳು ಮುಂದೆ ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡು? ಮುಂದೆ ಬೆಳಿಬೇಕನ್ನೋದು ಉದ್ದೇಶ ಬಹಳ ಇದೆ ಸರ್ ನಮ್ಗೆ. ಆದ್ರೆ ನಮ್ಗೆ ಅಂತ ಅಷ್ಟೊಂದು ಶಕ್ತಿ ಇಲ್ಲ ಸದ್ಯಕ್ಕೆ. ಮುಂದೆ ಏನಾದ್ರೂ ನಮ್ಗೇನಾದ್ರೂ ಅನುಕೂಲ ಆದ್ರೆ ಬೇರೆ ಬೇರೆ ಬೆಳೆಯಕ್ಕೆ ಬಹಳ ಅನುಕೂಲ ಆಗುತ್ತೆ ಸರ್. ನೀವು ಹೇಳ್ದಂಗೆ ಈ ಕೃಷಿ ಒಂದೇ ನಂಬ್ಕೊಂಡಿದ್ರೆ ರೈತರಿಗೆ ಅನುಕೂಲ ಆಗಲ್ಲ. ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸಗಳು ಮಾಡ್ಬೇಕಪ್ಪ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತ ಹೇಳ್ತಿರ್ತಾರೆ ರೈತರು. ಈಗ ಏನಾದ್ರು ಉಪಕಸಗಳನ್ನ ಅಳವಡಿಸ್ಕೊಂಡಿದ್ರೆ? ನಾನೊಂದು ಹೇಳೋದು ಏನಂದ್ರೆ ಸರ್, ಯಾವುದೇ ಒಂದು ನಾವು ಬೆಳೆ ಆಗ್ಲಿ, ಯಾವುದೇ ಒಂದು ನಾವು ಒಂದು ಪ್ರಾಜೆಕ್ಟ್ ಕಡೆ ಹೋಗ್ತೀವಿ ಅಂತಂದ್ರೆ ಸರ್ ಎಲ್ಲಾ ಕಡೆನೂ ಎಫರ್ಟ್ ಹಾಕ್ಲೇಬೇಕು, ಎಲ್ಲಾ ಕಡೆಗೂ ಅಮೌಂಟ್ ಸ್ಪೆಂಡ್ ಮಾಡಲೇಬೇಕು. ಬಂಡವಾಳ ಇಲ್ಲದೇನೆ ಯಾವ ಕೆಲಸನೂ ಆಗಲ್ಲ ಸರ್. ಪ್ರತಿಯೊಂದಕ್ಕೂ ಅದೇ ತರದ ರೂಟೇ ಇದೆ. ಯಾವುದು ನಾವು ಇದನ್ನ ಮಾಡಿದ ತಕ್ಷಣ ರಾತ್ರಿ ಕೊಡದಿಶರಂತೂ ಯಾರು ಆಗಲ್ಲ ಸರ್. ಅದ್ರ ಎಫೆಕ್ಟ್ ತಕ್ಕಂಗ ಕರೆಕ್ಟ್ ಆಗಿ ಹಾಕೊಂಡು ಹೋದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ನಾವು ಗಳಿಕೆಯನ್ನು ನೋಡಬಹುದು ಸರ್. ಈಗ ಪ್ರತಿ ದಿವಸ ದುಡ್ಡು ಬರೋಂತ ತರಕಾರಿಗಳು, ಹೂವಿನ ಬೆಳೆಗಳು ಇಂಥ ಬೆಳೆದಕ್ಕಂತ ಆಸಕ್ತಿ ಸರ್? ತರಕಾರಿ ಏನು ಬೆಳೆದ್ಬಿಡುವ ಸರ್, ಆರಾಮಾಗಿ ತರಕಾರಿ ಬೆಳೆಯಕ್ಕೆ ಎಕರೆ ಗಟ್ಟಲೆ ಅಂತ ಅವಶ್ಯಕತೆನೂ ಇಲ್ಲ. ನಾವು ಹೇಳ್ಬೇಕಂದ್ರೆ ಬೇರೆ ಬೇರೆ ತರದಲ್ಲೂ ತರಕಾರಿನ ಬೆಳಿಬಹುದು. ಬಟ್ ತರಕಾರಿ ಬೆಳೆಯೋದ್ರಿಂದ ಕೆಲವು ಪ್ರಾಬ್ಲಮ್ ಕೂಡ ಇದಾವೆ ಸರ್. ಏನಿದಾವ್ ಅಂತಂದ್ರೆ ಕರೆಕ್ಟ್ ಆಗಿರತಕ್ಕಂಥ ಬೆಲೆ ಒಂದು ಸಿಗಲ್ಲ. ಯಾಕೆಂದ್ರೆ ದಲ್ಲಾಳಿಗಳನ್ನ ನಮ್ಮನ್ನು ತುಳಿತಾ ಇದ್ದಾರೆ. ಅದರಿಂದ ಬಂದು ಮಾರಾಟ ಮಾಡೋರಿಗೆ ಮಾತ್ರ, ದಲ್ಲಾಳಿ ಮಾರಾಟ ಮಾಡೋರಿಗೆ ಮಾತ್ರ ಲಾಭ ಆಗ್ತಾ ಇದೆ ಹೊರತು ರೈತನಿಗೆ ಮಾತ್ರ ಯಾವುದೇ ತರದ ಲಾಭ ಆಗ್ತಾ ಇದೆ. ಮಧ್ಯವರ್ತಿಗಳಿಗೆ ಹೆಚ್ಚು ಲಾಭ. ಹೌದು ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ ಸರ್? ಮನಸ್ಸಿಗೆ ನೆಮ್ಮದಿ ಇದೆ ಸರ್. ಯಾಕೆಂದ್ರೆ ನಾವು ಮನಸ್ಸಿಟ್ಟು ನಾವು ಭೂಮಿಗೆ ಕಾಲಿಟ್ಬಿಟ್ಟು ಅದ್ರ ಕೆಲಸ ಮಾಡ್ತೀವಿ ಸರ್. ಮನಸ್ಸಿಗೆ ಖುಷಿ ಇದೆ, 4 ಜನಕ್ಕೆ ನಮ್ಮ ಕೈಯಿಂದ ಅನ್ನ ಹೋಗ್ತಾ ಇದೆ ಅನ್ನೋದೊಂದು ತೃಪ್ತಿ ಇದೆ. ಅದು ಕಷ್ಟನೋ ನಷ್ಟನೋ ಎರಡೂ ಅನುಸರಿಸ್ಕೊಂಡು ಹೋಗ್ತಾ ಇದೆ ಸರ್. ಒಂದ್ಸರಿ ಮಳೆ ಬರುತ್ತೆ, ಒಂದ್ಸರಿ ಮಳೆ ಕೈ ಕೊಡುತ್ತೆ. ಬಟ್ ಯಾವತ್ತಿದ್ರು ಅನ್ನದಾತ ಅನ್ನದಾತನೆ ಸರ್. ನೀವು ಯುವಕರು ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಮಾಡ್ತಾ ಇದ್ರೆ, ಈ ಹುಡುಗರೆಲ್ಲ ಏನು ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಖುಷಿಯಿಂದ ಹಿಂದೆ ಸರ್ದು ಬೆಂಗಳೂರು, ಮೈಸೂರು ಕಂಪ್ನಿ, ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾ ಇರ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಒಂದ್ ಹೇಳಕ್ ಇಷ್ಟಪಡ್ತೀನಿ ಸರ್, ನಮ್ಮ ಪೂರ್ವಿಕರು ಬೆಳೆದು ಬಂದಿದ್ದ ದಾರಿ ಅಂತೂ ಯಾವತ್ತು ಮರಿಬಾರ್ದು ಸರ್. ಇವತ್ತು ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು ಸರ್, ಬಟ್ ಅವನು ಬಂದಿದ್ದ ಬೇರು ಮಾತ್ರ ನಮ್ಮ ಕೃಷಿಲೇ ಇದೆ ಸರ್. ಅದನ್ನ ಮಾತ್ರ ಯಾವತ್ತು ಮರಿಬಾರ್ದು ಸರ್. ಏನಾದರೂ ಒಂದು ವೇಳೆ ಇಂಜಿನಿಯರ್ ಆಗಿ ಅಥವಾ ಎಲ್ಲ ಸಾಫ್ಟ್ವೇರ್ ಇಲ್ಲಿ ಇದ್ದು ನಿಮಗೆ ಅಲ್ಲಿ ಕೆಲಸ ತೊಂದರೆ ಆದರೆ ಆರಾಮಾಗಿ ಬರ್ಬೋದು ಸರ್. ನಮ್ಮ ಕೃಷಿ ಯಾವತ್ತಿಗೂ ಕೈ ಹಿಡಿಯುತ್ತೆ, ಎಲ್ಲೂ ಬಿಡಲ್ಲ ಸರ್. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ನಮ್ಮ ಫೋನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನನ್ನ ನಂಬರ್ ಬಂದ್ಬಿಟ್ಟು 9844544513. ರೈತ ಬಂದವರೇ, ಇದು ಚನ್ನಗಿರಿ ತಾಲೂಕು ಹೆಬ್ಬಳಗೆರೆ ಗ್ರಾಮದ ಕೃಷಿಕರಾದ ರವಿಕುಮಾರ್ ಅವರ ಮೊಬೈಲ್ ಸಂಖ್ಯೆ 9844454513. ಬಹಳ ಸಂತೋಷ ರವಿಕುಮಾರ್ ಅವರೇ, ಇದುವರೆಗೂ ನಿಮ್ಮ ಈ ಅಡಿಕೆ ಕೃಷಿ ಹಾಗೂ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗೆ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೂ ಭತ್ತದ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಹೆಬ್ಬಳಗಿರಿ ಗ್ರಾಮದ ಕೃಷಿಕ ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಾನು ಡಾಕ್ಟರ್ ಎಂ ಬಸವರಾಜು, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ. ನಾನು ಇಂದು ಶೇಂಗಾ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಮಾಹಿತಿ ನೀಡುತ್ತಿದ್ದೇನೆ. ಶೇಂಗಾ ಬೆಳೆಯು ನಮ್ಮ ರಾಜ್ಯದ ಪ್ರಮುಖ ಎಣ್ಣೆಕಾಳು ಬೆಳೆಯಾಗಿದ್ದು, ಈ ಬೆಳೆಯನ್ನು ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಇದಲ್ಲದೆ ನೀರಾವರಿ ಲಭ್ಯವಿರುವ ಪ್ರದೇಶದಲ್ಲಿ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಕೂಡ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಶೇಂಗಾದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದು ಅತಿ ಅವಶ್ಯ. ಸುಧಾರಿತ ತಳಿಗಳ ಆಯ್ಕೆ. ಶೇಂಗಾ ಸಾಗುವಳಿಯಲ್ಲಿ ವಿವಿಧ ಪ್ರದೇಶ ಹಾಗೂ ಹಂಗಾಮಿಗೆ ಅನುಗುಣವಾಗಿ ಉತ್ತಮ ಹಾಗೂ ಅಧಿಕ ಇಳುವರಿ ಕೊಡುವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಅತಿ ಮುಖ್ಯ. ಹೀಗೆ ಮಾಡುವುದರಿಂದ ಶೇಕಡ 15-25% ಇಳುವರಿಯನ್ನು ಪಡೆಯಬಹುದು. ಮುಖ್ಯವಾದ ತಳಿಗಳು ಕದರಿ, ಲೇಪಾಕ್ಷಿ 18-12. ಈ ತಳಿ 120-120 ದಿನಗಳಿಗೆ ಕಟಾವಿಗೆ ಬರುತ್ತದೆ. ಈ ಒಂದು ತಳಿ ಬರ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅಧಿಕ ಇಳುವರಿ ಕೊಡುತ್ತದೆ ಮತ್ತು ಹೆಚ್ಚಿನ ಎಣ್ಣೆ ಅಂಶವನ್ನು ಹೊಂದಿದ್ದು ಕೀಟ ಮತ್ತು ರೋಗದ ಬಾಧೆ ಕಡಿಮೆ. K6. ಈ ಒಂದು ತಳಿ ಅಧಿಕ ಇಳುವರಿ ಮತ್ತು ಬರ ನಿರೋಧಕ, 100-120 ದಿವಸಗಳಿಗೆ ಕಟಾವಿಗೆ ಬರುತ್ತದೆ. G252. ಅವಧಿ 105-110 ದಿವಸ, ಸಮಗಾತ್ರದ ಕಾಳು, ಹೋಲಿಕಾಮ್ಲ ಹೊಂದಿದೆ. TME2. ಅವಧಿ 105-110 ದಿವಸಕ್ಕೆ ಕಟಾವಿಗೆ ಬರುತ್ತದೆ. ಇದು ಒಂದು ಪ್ರಚಲಿತ ತಳಿ, ಸಮಗಾತ್ರದ ಕಾಳುಗಳನ್ನು ಹೊಂದಿದ್ದು. GPBD4. ಇದು 105-110 ದಿವಸಗಳಿಗೆ ಕಟಾವಿಗೆ ಬರುತ್ತದೆ. ಈ ಒಂದು ದಪ್ಪ ಕಾಳಿನ ತಳಿ ಎಲೆ ಚುಕ್ಕೆ ರೋಗ ಹಾಗೂ ತುಕ್ಕು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಬಿತ್ತನೆ ಕಾಲ. ಮುಂಗಾರು ಹಂಗಾಮಿನ ಬೆಳೆಯನ್ನು ಜೂನ್ ತಿಂಗಳ ಒಳಗಾಗಿ ಹಾಗೂ ಬೇಸಿಗೆ ಬೆಳೆಯನ್ನು ಡಿಸೆಂಬರ್ ಕೊನೆ ವಾರದಿಂದ ಜನವರಿ ಮಧ್ಯದವರೆಗೆ ಬಿತ್ತನೆ ಮಾಡಬೇಕು. ಬಿತ್ತನೆ ಬೀಜದ ಪ್ರಮಾಣ ವಿವಿಧ ಗೆಜ್ಜೆ ಶೇಂಗಾ ತಳಿಗಳಿಗೆ ಕಾಳಿನ ಗಾತ್ರಕ್ಕನುಗುಣವಾಗಿ ಪ್ರತಿ ಎಕರೆಗೆ 45 kg ಬಿತ್ತನೆ ಬೀಜ ಉಪಯೋಗಿಸಬೇಕು. ಬೀಜೋಪಚಾರ. ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜಗಳನ್ನು 3 gram ಕ್ಯಾಪ್ಟನ್ ಅಥವಾ 3 gram ಥೈರಾಮ್ ಎಂಬ ಶಿಲೀಂದ್ರನಾಶಕದಿಂದ ಬೀಜೋಪಚಾರ ಮಾಡಬೇಕು. ಪೋಷಕಾಂಶಗಳ ನಿರ್ವಹಣೆ. ಶೇಂಗಾ ಬೆಳೆಯ ಸಾಗುವಳಿಯಲ್ಲಿ ಸಾವಯವ ಗೊಬ್ಬರದ ಬಳಕೆ ಅತಿ ಮುಖ್ಯ. ಆದ್ದರಿಂದ ಶೇಂಗಾ ಬಿತ್ತನೆಗೆ 3 ವಾರ ಮೊದಲು ಮಣ್ಣಿಗೆ ಸೇರಿಸಬೇಕು. ರಾಸಾಯನಿಕ ಗೊಬ್ಬರಗಳ ಬಳಕೆ. ಶೇಂಗಾ ಬಿತ್ತುವ ಸಮಯದಲ್ಲಿ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಶ್ ಪೋಷಕಾಂಶಗಳನ್ನು ಒದಗಿಸುವ ರಸಗೊಬ್ಬರಗಳನ್ನು ಹಾಗೂ ನೀರಾವರಿ ಶೇಂಗಾ ಬೆಳೆಗೆ ಪ್ರತಿ ಎಕರೆಗೆ 10 kg ಸಾರಜನಕ, 30 kg ರಂಜಕ ಮತ್ತು 10 kg ಪೊಟ್ಯಾಶ್ ಒದಗಿಸುವ ರಸಗೊಬ್ಬರಗಳನ್ನು ಕೊಡಬೇಕು. ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್ 4 kg ಬಳಸಬೇಕು. ಶೇಂಗಾ ಬಿತ್ತಿದ 35-40 ದಿವಸಗಳ ನಂತರ ಪ್ರತಿ ಎಕರೆಗೆ 200 ಕಿಲೋಗ್ರಾಂ ಉತ್ತಮ ಗುಣಮಟ್ಟದ ಜಿಪ್ಸಮ್ ಅನ್ನು ಶೇಂಗಾ ಬೆಳೆಯ ಸಾಲಿನ ಎರಡು ಬದಿಗೆ ಕೊಟ್ಟು ಎಡೆಕುಂಟೆ ಒಡೆದು ಗಿಡಗಳಿಗೆ ಮಣ್ಣೇರಿಸಬೇಕು. ಶೇಂಗಾ ಬಿತ್ತನೆ ಪದ್ಧತಿ: ಗೆಜ್ಜೆ ಶೇಂಗಾ ತಳಿಗಳ ಬೀಜಗಳನ್ನು 30 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ 1 ಸೆಂಟಿಮೀಟರ್ ಅಂತರಕ್ಕೊಂದರಂತೆ ಶೇಂಗಾ ಬಿತ್ತುವ ಕೂರಿಗೆಯಿಂದ ಬಿತ್ತಬೇಕು. ಅಬ್ಬು ಶೇಂಗಾ ತಳಿಯ ಬೀಜಗಳನ್ನು 45 ಸೆಂಟಿಮೀಟರ್ ಅಂತರಕ್ಕೊಂದರಂತೆ ಬಿತ್ತಬೇಕು. ಶೇಂಗಾ ಬಿತ್ತನೆ ಮಾಡಿದ 15, 30 ಹಾಗೂ 40 ದಿವಸಗಳ ನಂತರ ಎಡೆಕುಂಟೆ ಆಯಿಸಿ ಮತ್ತು ಕೈಗಳೆ ಮಾಡಿ ಕಳೆಗಳನ್ನು ನಿಯಂತ್ರಣ ಮಾಡಬೇಕು. ಶೇಂಗಾ ಮತ್ತು ತೊಗರಿಯನ್ನು 8:2 ಪ್ರಮಾಣದಲ್ಲಿ ಬಿತ್ತನೆ ಮಾಡಬಹುದು. ಇಳುವರಿ: ತಳಿ ಆಧರಿಸಿ ಎಕರೆಗೆ 12-14 ಕ್ವಿಂಟಲ್ ಇಳುವರಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ನನ್ನ ಮೊಬೈಲ್ ಸಂಖ್ಯೆ 91 48 89 79 42. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಈಗ ಪ್ರಕಟಣೆಗಳು. ಕೃಷಿ ಇಲಾಖೆಯ ವಿಶೇಷ ಸಲಹೆ: 2022-23 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಅದರಂತೆ ಎಫ್ಎಕ್ಯೂ ಗುಣಮಟ್ಟದ ಪ್ರತಿ ಕ್ವಿಂಟಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಕೆಳಕಂಡಂತಿದೆ. ಭತ್ತ ಸಾಮಾನ್ಯ 2040 ರೂಪಾಯಿಗಳು, ಭತ್ತ ಗ್ರೇಡಿಯೇ 2060 ರೂಪಾಯಿಗಳು, ಜೋಳ ಹೈಬ್ರಿಡ್ 2970 ರೂಪಾಯಿಗಳು, ಜೋಳ ಮಾಲ್ದಂಡಿ 2990 ರೂಪಾಯಿಗಳು, ಸಜ್ಜೆ 2350 ರೂಪಾಯಿಗಳು, ರಾಗಿ 3578 ರೂಪಾಯಿಗಳು, ಮೆಕ್ಕೆಜೋಳ 1962 ರೂಪಾಯಿಗಳು, ತೊಗರಿ 6600 ರೂಪಾಯಿಗಳು, ಹೆಸರು 7755 ರೂಪಾಯಿಗಳು, ಉದ್ದು 6600 ರೂಪಾಯಿಗಳು, ಶೇಂಗಾ 5850 ರೂಪಾಯಿಗಳು, ಸೂರ್ಯಕಾಂತಿ ಬೀಜ 6400 ರೂಪಾಯಿಗಳು, ಸೋಯಾಬೀನ್ ಹಳದಿ 4300 ರೂಪಾಯಿಗಳು, ಎಳ್ಳು 7830 ರೂಪಾಯಿಗಳು, ಹುಚ್ಚೆಳ್ಳು 7287 ರೂಪಾಯಿಗಳು, ಹತ್ತಿ ಮಧ್ಯಮ ಎಳೆ 6080 ರೂಪಾಯಿಗಳು, ಹತ್ತಿ ಉದ್ದ ಎಳೆ 6380 ರೂಪಾಯಿಗಳು. ಮಾರುಕಟ್ಟೆಯಲ್ಲಿ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳನ್ನು ಸಂಪರ್ಕಿಸುವುದು. ಅಮರನಾಥ ಯಾತ್ರಾ ಪರ್ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. यात्रा के दौरान धीरे धीरे चलें, विभिन्न स्थानों पर अनिवार्य विश्राम करें और एक समान गति सुनिश्चित करें. खाली पेट यात्रा ना करें और निर्जलीकरण और सिर दर्द से निपटने के लिए ढेर सारा पानी पिएं. यात्रा के दौरान अपने साथ पोर्टेबल ऑक्सीजन अवश्य लाएं, क्योंकि सांस लेने में कठिनाई होने पर ये सहायक होता है. यात्रियों को यात्रा के दौरान पोस्ट पेड सिम ले जाने की सलाह दी जाती है, क्योंकि गैर जम्मू कश्मीर सर्कल का प्री पेड सिम जम्मू कश्मीर में काम नहीं करेगा. ಚಿತ್ರದುರ್ಗ ಜಿಲ್ಲೆಯಲ್ಲಿ 2022-23 ಸಾಲಿನ ಹಿಂಗಾರು ಹಂಗಾಮು ಬೆಳೆ ಸಮೀಕ್ಷೆಗೆ ರೈತರ ಆಪ್ ಬಿಡುಗಡೆ ಮಾಡಲಾಗಿದ್ದು, ರೈತರು ಗೂಗಲ್ ಪ್ಲೇಸ್ಟೋರ್ನಿಂದ ಖಾರೀಫ್ ಫಾರ್ಮರ್ ಕ್ರಾಪ್ 2022-23 ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆ ಮಾಹಿತಿ ಹಾಗೂ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಬಹುದಾಗಿದೆ. ಸದರಿ ಮಾಹಿತಿಯನ್ನು ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಬೆಂಬಲ ಬೆಲೆ ಮತ್ತು ಸರ್ಕಾರದ ವಿವಿಧ ಯೋಜನೆಗಳಡಿ ಸವಲತ್ತುಗಳನ್ನು ಒದಗಿಸಲು ಪಹಣಿಯಲ್ಲಿ ಅಳವಡಿಸಲು ಬಳಸಲಾಗುತ್ತದೆ. ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಜಮೀನಿನ ಬೆಳೆ ಮಾಹಿತಿಯನ್ನು ತಾವೇ ಖುದ್ದಾಗಿ ದಾಖಲಿಸಲು ಕೋರಿದೆ. ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಗ್ರಾಮಗಳಿಗೆ ನಿಯೋಜಿಸಿದ ಖಾಸಗಿ ನಿವಾಸಿಗಳ ಸಹಯೋಗದೊಂದಿಗೆ ಸಹ ಬೆಳೆ ಮಾಹಿತಿಯನ್ನು ದಾಖಲಿಸಬಹುದು. ಬೆಳೆ ವಿವರಗಳನ್ನು ದಾಖಲು ಮಾಡದಿದ್ದಲ್ಲಿ ಇಲಾಖೆಗಳಿಂದ ದೊರೆಯುವ ಸವಲತ್ತುಗಳಿಂದ ವಂಚಿತರಾಗಿರುತ್ತೀರಿ. ಹೆಚ್ಚಿನ ಮಾಹಿತಿಗಾಗಿ ರೈತರು ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಕರೆ ಮಾಡಬಹುದು ಅಥವಾ ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಬಹುದು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ